ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕುರಿ ಸಾಕಾಣಿಕೆ ಕುರಿತು ಶ್ರೀ ಶಂಕರಪ್ಪ ಮಠದವರೊಂದಿಗಿನ ಸಂದರ್ಶನ, ನಂತರ ರೈತರಿಗೆ ಸಲಹೆ ಕೇಳಲಿದ್ದೀರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2223 ಕರೆ ಮಾಡಿ. ರೈತ ಬಂಧವರು ಈಗ ಕೇಳಿ ಕುರಿ ಸಾಕಾಣಿಕೆ ಕುರಿತು ಶ್ರೀ ಶಂಕರಪ್ಪ ಮಠ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದ ಕುರಿ ಸಾಕಾಣಿಕೆದಾರರು ಶಂಕರಪ್ಪ ನಿಂಗಪ್ಪ ಮಠದ ಇವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ, ಇವತ್ತು ಇವರನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ತಮ್ಮ ಕುರಿ ಸಾಕಾಣಿಕೆಯ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದಾರೆ, ಅವರ ಮಾತುಗಳನ್ನು ಕೇಳೋಣ. ನಮಸ್ಕಾರ ಶಂಕರಪ್ಪರೇ. ನಮಸ್ಕಾರ ಶಂಕರಪ್ಪರೇ, ನಿಮ್ಮ ಮೂಲ ವೃತ್ತಿ ಏನೇನು? ಮೂಲ ವೃತ್ತಿ ರೈತರು. ಹೊಲ ಇದೆ? ಹ್ಞೂ, ಹೊಲ ಇದೆ. ಎಷ್ಟೆಕರೆ ಇದೆ? ಹೊಲ 4 ಎಕರೆ ಇದೆ ನಮ್ಮಪ್ಪರ ಹೆಸರು. ನಿಮ್ಮಪ್ಪರ ಹೆಸರಲ್ಲಿ 4 ಎಕರೆ ಇದೆ. ಈ ಕೃಷಿಯ ಜೊತೆಗೆ ಕುರಿ ಸಾಕಾಣಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೆ. ಈ ಕುರಿ ಸಾಕಾಣಿಕೆ ಎಷ್ಟು ವರ್ಷಗಳಿಂದ ಇದೆ ನಿಮ್ಮ ಕುಟುಂಬದಲ್ಲಿ? ಇದು ಒಂದು 20-25 ವರ್ಷದಿಂದ ಇದೆ. ಹಾ ಹಾ. ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? ನಮಗೀಗ 26. 26 ವರ್ಷ. ನೀವು ಹುಟ್ಟೋದಕ್ಕಿಂತ ಮುಂಚೆನೂ ನಿಮ್ಮ ತಂದೆಯವರು ಕುರಿ ಸಾಕಾಣಿಕೆ ಮಾಡ್ತಿದ್ದಾರೆ? ಹಾ ಹಾ. ಈಗ ಈ ಕುರಿ ಸಾಕಾಣಿಕೆ ನಿಮ್ಮ ತಂದೆಯವರಿಂದ ಶುರುವಾಯ್ತಾ, ನಿಮ್ಮ ತಾತನವ್ರ ಕಾಲದಿಂದ? ನಮ್ಮ ತಂದೆಯವರಿಂದ ಸ್ಟಾರ್ಟ್ ಆಗಿತ್ತು. ನಿಮ್ಮ ತಂದೆಯವರು ಶುರು ಮಾಡಿದರು? ಹ್ಞೂ. ಅಂದರೆ ನಿಮ್ಮ ಕುಟುಂಬದವರು ಮೊದಲು ಇಷ್ಟು ಕುರಿ ಸಾಕಾಣಿಕೆ ಇತ್ತ ಬೇರೆಯವರಿಗೆ? ಇಲ್ಲರಿ, ಫಸ್ಟ್ ಒಂದಿತ್ತು, ಒಂದರಲ್ಲಿದ್ದ ಆಗ ಹೆಚ್ಚಿಗೆ ಹಾಕಿ ಅಂತ ತಗೊಂತಾರೆ. ಹಾಂ ಹಾಂ. ನಿಮ್ಮ ತಂದೆಯವರು ಶುರು ಮಾಡಿದರು? ಹ್ಞೂ. ಈಗ ಕುರಿ ಸಾಕಾಣಿಕೆ ಕೃಷಿಗಿಂತಲೂ ಕಷ್ಟನ ಸುಲಭನ? ಸುಲಭ ರೀ. ಅಥವಾ ಕೃಷಿಗಿಂತ ಕುರಿ ಸಾಕಾಣಿಕೆ ಲಾಭದಾಯಕನ? ಹೇಗೆ? ಕುರಿದ ಲಾಭದಾಯಕ. ಲಾಭದಾಯಕ ಕೃಷಿಗಿಂತ? ಕೃಷಿಗಿಂತ ಕುರಿದ ಲಾಭದಾಯಕ. ಕುರಿ ಸಾಕಾಣಿಕೆ ಲಾಭದಾಯಕ. ಏನೇನು ಲಾಭ ನಿಮಗೆ ಕುರಿ ಸಾಕಾಣಿಕೆಯಿಂದ? ಒಂದು 5,000 ರೂಪಾಯಿ ಕೊಟ್ಟು ಒಂದು ಕುರಿ ತಮ್ಮಂದ್ರೆ ಒಂದು ವರ್ಷದಾಗ 2 ಸುಲ ಹಿಡಿದೈತೆ ಸರ್. ಹಾಂ. ಅದು ಒಂದು ಮರಿ 4,000-5,000 ಮರತ್ತೆ ರೀ. ವರ್ಷಕ್ಕೆ 10,000 ರೊಕ್ಕ ಆಗುತ್ತೆ ರೀ. ಅದ್ರದ್ದು ಕುರಿ ಅಂಗಪ್ರಿ ಉಳಿದಾಗತ್ತೆ ರೀ. ಅದು ಹಿಂಗೆ ಲಾಭ ಅಂದರೆ ಕುರಿ ಮಾರಾಟದಿಂದ ಲಾಭ ಬರ್ತದೆ? ಲಾಭ ಬರ್ತದೆ. ಈಗ ಒಂದು ಕುರಿ ಎಷ್ಟು ಮರಿ ಹಾಕುತ್ತೆ ಸಾಮಾನ್ಯವಾಗಿ? ಒಂದು ಸಾಮಾನ್ಯವಾಗಿ ಒಂದು ಹಾಕದ್ರಿ. ಒಂದು ಹಾಕುತ್ತೆ. ಅಪರೂಪಕ್ಕೆ 2 ಹಾಕುತ್ತೆ. 2 ಹಾಕ್ತವೆ ಕೆಲವು ಸಲ. ಅಪರೂಪಕ್ಕೆ ವರ್ಷಕ್ಕೆ 1 ಮರಿ ಅಂತ ಕಾಮನ್ ಆಗಿ. ವರ್ಷಕ್ಕೆ 6 ತಿಂಗಳಿಗೆ 1 ಮರಿ. 6 ತಿಂಗಳಿಗೆ 1 ಮರಿ? 1 ಮರಿ ಸರ್. ಹಾಂ. ಕರೆ ಕುರಿದು ಪೂರ್ವ ಸರ, ಅವು ವರ್ಷಕ್ಕೆ 1 ಸುಲ ಹಿಡಿದಿದ್ದು. ಇವು ಟೆಂಗುರಿ ಅಂತ ಒಂದು ಕೆಂಪಣ್ಣದು. ಇವು ವರ್ಷಕ್ಕೆ 2 ಸುಲ. ಇದರಲ್ಲೂ ಗುಂಪುಗಳಿದಾವೆ? ಗುಂಪುಗಳಿದಾವೆ ಸರ್. ಬೇರೆ ಬೇರೆ ತಳಿಗಳಿದಾವೆ? ಹ್ಞೂ. ಎಷ್ಟು ತಳಿಗಳಿದಾವೆ ಕುರಿಗಳಲ್ಲಿ? 2 ತಳಿ ಸರ್ ಇಲ್ಲಿ. ಕರೆ ಕುರಿ ತಳಿ ಬಂದ್ರಿ, ಒಂದು ಟೆಂಗುರಿ ತಳಿ. ಟೆಂಗುರಿ? ಹ್ಞೂ. ಕೆಂಪು ಕಲರ್ ಕೆಂಪು ಕಲರ್ ಎಳಗ ಅಂತ. ಎಳಗ ಅಂತಾರ ಅದಕ್ಕೆ? ಈ ಕರೆಯದಕ್ಕೆ ಕರೆಯದ ಕರೆಯದ ಅಂತಾರ. ಕರೆಯದ. ಈಗ ಎಳಗ ವರ್ಷಕ್ಕೆ 2 ಸುಲ ಆಗ್ತದೆ. 2 ಸುಲ ಆಗ್ತದೆ. ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ? ಯಾಕೆ ಹಿಂಗೆ ಇದು? ಇಲ್ರಿ, ಅದು ವ್ಯತ್ಯಾಸ ಪೂರ್ವಿದ್ದ ಹಂಗೈತ್ರಿ ಅದ್ರ. ಹ್ಞೂ ಹ್ಞೂ ಹ್ಞೂ. ಈ ಕಡೆ ಇದ್ದಿಲ್ರಿ ಸರ, ಈ ಒಂದು 7-8 ವರ್ಷ ಆದ ಸರ್ ಈ ಕಡೆ ಅವು ಬಂದು. ಹ್ಞೂ ಹ್ಞೂ. ಹಂಗಾಗಿ ಜಾಸ್ತಿ ಆಗೋದು ಅವ್ರಿ. ಹೌದಾ? ಹ್ಞೂ ಸರ್. ಈಗ ಈ ಕುರಿ ಸಾಕಾಣಿಕೆ ಇದು ಒಂದು ರೀತಿಯಿಂದ ಅಲೆಮಾರಿತನ ಇದು. ಹ್ಞೂ. ನೀವು ಯಾರು ಒಂದು ಕಡೆ ನಿಲ್ಲೋದಿಲ್ಲ? ಇಲ್ಲ ಸರ್. ಇಲ್ಲ ಸರ್, ನಾವಿಲ್ಲೇ ಇವ್ರೆಲ್ಲ ನಿಂದಿರ್ತೀವಿ ಸರ್. ನೀವು ನಿಂದಿರ್ತೀರಿ? ಹ್ಞೂ ಸರ್. ಅವುಗಳಿಗೆ ಆಹಾರ ಹುಡ್ಕೊಂಡು ಮತ್ತೆ ಬೇರೆ ಎಲ್ಲೋ ಬೇರೆ ಕಡೆ ಹೊಲದವ್ರು ಕರೀತಾರೆ, ಇನ್ನೆಲ್ಲೋ ನಮ್ಮೂರೆಲ್ಲ ಹುಡುಕಾಡ್ ಮೇಸ್ತೀವಿ ಸರ್. ಇಷ್ಟೇ ದೂರ ಹೋಗಲ್ಲ, ದೂರ ಹೋಗಲ್ಲ. ಇವಾಗ ಕೆಲವು ಬೆಳಗಾವಿ ಕಡೆಯಿಂದ ಎಲ್ಲ ಬರ್ತಾರೆ ಅವರೆಲ್ಲ, ಬೇರೆ ಕಡೆ ಎಲ್ಲ ಓಡಾಡ್ತಾರೆ. ಹಾಗೆ ನಿಮ್ದಿಲ್ಲ ಇಲ್ಲ ಸರ್, ಇಲ್ಲ ಊರಲ್ಲೇ ನಮ್ಮೂರ ರೈತರು ಕೂಡ ಹೊಂದಾಣಿಕೆ ಆಗಿ ಅವ್ರ ಹೊಲ್ದಾಗ ತರ್ಬೋದು, ಅವ್ರ ಹೊಲ ಕೇಳಿದ್ರಿ ಮೇಸೋದು. ಇಲ್ಲ ನಮ್ಮೂರ ಸುತ್ತಿನೇ ಇರ್ತೀವಿ ಸರ್. ಮತ್ತೆ ಬದ್ಲಿ ಊರಿಗೆ ಹೋಗಿ ಸರ್. ಈಗ ಕುರಿ ಸಾಕಾಣಿಕೆ ತುಂಬ ಜಾಗೃತಿ ಇರಬೇಕು. ಯಾವಾಗಲೂ ಕುರಿಗಳನ್ನ ಕಾಯೋದೇನಿದೆಯಲ್ಲ, ಕಣ್ಗಾವಲು ಇರಲೇಬೇಕು. ಕಾಡು ಪ್ರಾಣಿಗಳ ಕಾಟ ಆಗಿರ್ಬೋದು ಅಥವಾ ಅವುಗಳಿಗೆ ಏನೇ ರೋಗ ರುಜಿನಗಳು ಬರ್ಬೋದು. ಕಾಡ್ತ ಸರ್, ರೋಗ ರುಜಿನಗಳು ಜಾಸ್ತಿ ಇರ್ತದೆ. ಈ ಮಳೆಲಿದ್ದ ಸ್ಟಾರ್ಟ್ ಸರ್, ಕಾಲು ಬರೋದು, ಕೊಳಗೂರು ಟೈಪ್ ಆಗೋದು ಸ್ಟಾರ್ಟ್ ಸರ್ ಮಳೆಗಾಲದಲ್ಲಿ. ಈಗ ನೀವು ಆ ತರದ ಸಮಸ್ಯೆಗಳು ಅಂದ್ರೆ ಕುರಿಗಳಿಗೆ ರೋಗದ ಸಮಸ್ಯೆಗಳು ಬಂದ್ರೆ ಏನ್ ಮಾಡ್ತೀರಿ? ನಿಮ್ದೇ ಆಗಿರ್ತಕ್ಕಂಥ ಏನಾದರೂ ವೈದ್ಯ ಪದ್ಧತಿ ಇದೆಯಾ ಅಥವಾ ಸರ್ಕಾರಿ ಪಶು ಆಸ್ಪತ್ರೆಯ ವೈದ್ಯರನ್ನ ಅವಲಂಬಿಸ್ಕೊಂಡಿದ್ರಾ? ಹೇಗೆ ಸರ್ಕಾರಿ ಆಸ್ಪತ್ರೆಯಿಂದ ಔಷಧ ತಂದು ಹಾಕ್ತೀವಿ ಸರ್ ಅವಕ್ಕೆ? ಅದಕ್ಕೂ ಆಗ್ಲಿಕ್ಕಪ್ಪ ಅಂದ್ರೆ ನಮ್ಮ ಕಡೆಗೆ ಇರ್ತಕ್ಕಂಥ ಕಳ್ಳಿ ಹಾಲು ಹಾಕ್ತೀವಿ ಸರ್ ಅದಕ್ಕೆ. ಯಾವ್ದು ಗಿಡದಾಗಿದೆ ಕಳ್ಳಿ ಹಾಲು? ಯಾವ ರೋಗಕ್ಕೆ ಹಾಕ್ತೀರಿ? ಕೊಳಗೂರ್ ಹೋಗಿರುತ್ತೆ ಸರ್. ಕೊಳಗೂರ್ ಹೋಗಿ ಕಳ್ಳಿ ಹಾಲು ಹಚ್ಬೇಕು ಸರ್ ಅದು ಕಾಲಿಗೆ? ಕಾಲಿಗೆ ವಾಸಿ ಆಗುತ್ತ ಅದು? ವಾಸಿ ಆಗುತ್ತೆ ಸರ್. ಕಳ್ಳಿ ಹಾಲು ಹಚ್ಚಿದ್ರೆ ಅದು ಸೆಕ್ ಇಡತ್ರಿ, ಗಟ್ಟಿ ಆಗುತ್ತೆ. ಗಟ್ಟಿಯಾಗಿ ಆ ಕ್ಯೂ ಅಂತಕ್ಕಂಥದ್ದು ಬಸ್ ಬರ್ತದೆ ಸರ್ ಅವರೇ, ಹಂಗಾಗಿ ಹೇಳವರ ಸರ್. ನಿಮ್ಗೆ ಇದು ಫಲಿತಾಂಶ ಆಗಲಿ ಸರ್, ಊರಾಗ ನಾವು ಭಾಳ ಆಲ್ಮೋಸ್ಟ್ ಆಲ್ ನಾವು ಇದೇ ಆದ್ರಿ ಸರ್. ಆದರೆ ನೀವು ಆ ಚಿಕಿತ್ಸೆ ಕೊಡೋದ್ರಲ್ಲಿ ನೀವು ನಿಪುಣ ಸರ್. ಬೇರೆ ಕುರಿಯರು ಕರೀತಾರೆ ನಿಮ್ಮನ್ನು? ಸರ್, ಕುರಿಯರೇ ಕರಿತಾರೆ ಸರ್. ಆಲ್ಮೋಸ್ಟ್ ಆಲ್ ಅದರ ಕಲ್ತಕ್ಕಂಥ ವಿದ್ಯೆ ಇಲ್ಲಿ ಊರಾಗ ಜನರಿಗೇನು ಅನುಕೂಲ ಆಗಂತಾಗ ಕೈಯ ಒಳ್ಳಿರಲಿ ಕಾಲು ಒಳ್ಳಿರಲಿ ತಿಕ್ಕಿ ರೆಡಿ ಮಾಡ್ತೀವಿ ಸರ್. ಕೊಬ್ಬರಿ ಎಣ್ಣೆಲಿಂದ? ಕೊಬ್ಬರಿ ಎಣ್ಣೆಲಿಂದ ಸರ್. ಅಂದರೆ ನೀವು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ನೀವೇ ಇದ ಚಿಕಿತ್ಸೆ ಕೊಡ್ತೀರಿ? ಕೈ ಕಾಲು ಒಳಕಿದ್ರೆ ಒಳ್ಳಿದ್ರೆ ಗೋಣ್ ಹಿಡ್ಕಂಡ್ರೆ ಉಸಲ್ ಹಿಡ್ಕಂದ್ರೆ ದುಬ್ಬದಾಗಿ ಉಸಲ್ ಹಿಡ್ತೀವಿ ಸರ್. ಒಂದು ನರ ವೀಕ್ ಆಗುತ್ತೆ ಉಸಲ್ ಹಿಡ್ಕಂತಂದ್ರೆ ಬದುಕನ್ನ ಹೇಳ್ಬೇಕಾದ್ರೆ ವೀಕ್ ಆಗುತ್ತೆ ನರ. ಅದು ಆ ನರ ತಿಕ್ಕಿ ಸರಳ ರಕ್ತ ಚಲಾವಣೆ ಮಾಡಿಸ್ತಾನೆ. ಇದನ್ನೆಲ್ಲಿಂದ ಕಲ್ತ್ರಿ ನೀವು ಸರ್? ಅದು ಇಲ್ಲೇ ಹೈಸ್ಕೂಲ್ ಆಗಿದ್ದಾಗ ಸ್ವಲ್ಪ ನಮ್ಮ ಅಪ್ಪಾರ್ದ ಕೀಲ್ ತಪ್ಪಿಸ್ ಸರ್ ರೊಂಡ್ಯಾಗ. ಕುರಿ ಕಟ್ಟೋದು ನೋಡ್ತಿದ್ವಿ ಸರ್, ಸಣ್ಣ ನೋಡ್ರಿದ್ವಿ ನಾವು. ಕಾಲು ಮುರ್ದಾಗ ಕಾಲು ಕಟ್ತಿದ್ರು, ತಿಂಗಳ ದೇಡ್ ತಿಂಗಳ ಕಾಲು ಹತ್ಬೇಕಾದ್ರೆ ಅದು ಅದು ಕೀಲ್ ತಪ್ಪಿತ್ತು ಚಿಮ್ಮಲ್ಗೆ ಅಂತಂದು ಕೊಪ್ಪಳ ತೋರಿಸಿ ಸರ್ ನಮ್ಮ ಅಪ್ಪಾರ. ಆ ಟೈಮ್ದಾಗ ಒಂದು ಔಷಧ ಕೊಡಿದ್ರಿ, ಔಷಧ ಚಿತ್ತಿಕ್ಬೇಕಂತಂದು ಒಂದೂವರೆ ತಿಂಗಳು ಸರ್ ನಮ್ಮ ಅಪ್ಪಾರು ಮಕ್ಕಂದಲ್ಲೇ ಮಕ್ಕಂತಿದ್ರಿ. ಒಂದೂವರೆ ತಿಂಗಳು ತಿಕ್ಕಿ ಕೀಲ ಕುಂದಿರಿಸಿ ಅಡ್ಡಾಡ್ಸಕ್ಕೆ ಹಚ್ಚಿದ್ರಿ ಸರ್. ನೀವೇ ಮಾಡಿದ್ರಿ? ನಾನೇ ರೆಡಿ ಮಾಡಿ ಸರ್. ಮೊದಲು ಎಲ್ಲಿ ತೋರಿಸಿದ್ರಿ, ಪ್ರಯತ್ನ ಮಾಡಿದ್ರೆ? ತೋರಿಸಿ ಸರ್ ಒಂದ ಟೈಮ್ ಹೋಗಿ ತೋರ್ಸಕ್ಕೆ. ಅಂದ್ರೆ ನನ್ನ ತಲೆ ಪೂರ್ವಿ ನಮ್ಮ ಅಜ್ಜಾರು ಮಾಡ್ತಿದ್ರಂತ್ರಿ ಅದನ್ನ. ಹಂಗಾಗಿ ಅದು ನಮ್ಮ ಸ್ವಲ್ಪ ತಲೆಯಾಗಿತ್ತು ಸರ್ ಮಾಡ್ಬೇಕನ್ನೋ ವಿಚಾರ. ಹಂಗಾಗಿ ಅದರಲ್ಲಿದ್ದ ಆ ಎಣ್ಣೆ ಕೊಟ್ಟಿಂದೆ ಅವರು ದವಾಖಾನೆಯಾಗ. ಆ ಎಣ್ಣೆ ಹಚ್ಚಿ ತಿಕ್ಕಿ ಕೀಲ ಕುಂದಿರಿಸಿ ರೆಡಿ ಮಾಡಿ ಸರ್. ಅವ ಅಲ್ಲಿದ್ದ ಪಕ್ಕ ಕನ್ಫರ್ಮ್ ಆತು ನಾ ಕಲಿತಿನಿದ್ದೀನಿ ಅಂತಂದು. ಪ್ರತಿಯೊಬ್ಬರು ಬರ್ತಾರೆ ಸರ್ ಈಗ. ಹೌದಾ? ಹ್ಞೂ ಸರ್. ಈಗ ಇದು ಒಂದು ನೀವು ಸೇವೆ ಅಂತ ಮಾಡ್ತಾ ಇದ್ದೀರಾ? ಸೇವೆ ಸರ್. ತಗೊಳ್ತೀರಾ? ಏನು ಸರ್ ಸೇವೆ ಸರ್. ನಂತಾಕ ಅದು ಹೊಟ್ಟೆ ಅಲ್ರಿ, ಅವ್ರು ಬೇಕಾದಷ್ಟು ಇದು ಮಾಡ್ತಾರ್ರಿ, ನಾನು ಅದಕ್ಕೆ ಹೊಟ್ಟೆ ಇದು ಮಾಡಲ್ರಿ. ಸೇವೆ ನಮ್ಗೇನ್ರಿ ವಿಶ್ವಾಸ ಮೇನ್ ಅಂದ್ರೆ ನರಗಳು ಹಿಡಿದ್ರೆ ಒಳಕಿದ್ರೆ ಬಟ್ಟಿ ಬಿದ್ರ ಬಟ್ಟಿ ಬಿದ್ರೆ ಹ್ಞೂ. ಈಗ ನೀವು ಅದರಲ್ಲೇ ಫೇಮಸ್ ಇಲ್ಲಿ. ಹ್ಞೂ ಸರ್. ಇದ್ರ ಜೊತೆಗೆ ಮುಖ್ಯವಾಗಿ ಕುರಿ ಸಾಕಾಣಿಕೆ. ಈ ಕುರಿಗಳಿಗೆ ಸಾಮಾನ್ಯವಾಗಿ ನೀವು ಮರಿಗಳನ್ನು ಆರಂಭದಲ್ಲಿ ತರುವಾಗ ಏನು ನೋಡಿ ತರ್ತೀರಿ, ತಳಿ ಕ್ವಾಲಿಟಿ ಅಂತವು ಆರಂಭದಲ್ಲಿ? ತಂದಿದ್ದು ಕಮ್ಮಿ ಸರ್, ನಾವು ಹಿರಿಯರು ಮಾಡಿದ್ರೆ ಮಾಡ್ಕೊಂಡು ಮಾಡ್ಕೊಂಡು ತೋಗಿ ಸರ್. ನೀವು ಬಂದಾಗ್ಲಿಂದ ಖರೀದಿ ಮಾಡೋದು ಏನು ಮಾಡಿಲ್ಲ? ಏನು ಸರ್, ನಾನು ಹೈಸ್ಕೂಲ್ ಮುಗಿಸಿ ಕುರಿ ಕಾಯಕ್ಕಿಂತ 80 ಬದುಕು ಸರ್. ಈ ನಮ್ಮ 300 ಬದುಕು ಸರ್. 80 ಅವಾಗ? 80 ಸರ್. ಒಂದು ಟೈಮ್ ಆರಾಮಿಲ್ದಾಗ ಅದ ಸರ್ ಮೈಲೆಂಬ ಅಂತ ಕಾಣಿಸ್ಯಾನ ಸರ್ 2009 ಹತ್ರಾಗ. ಆ ಟೈಮ್ದಾಗ ಬರೀ 80 ಉಳಿದು ಸರ್. ನಮ್ಮನೆ ನಮ್ಮ ಅಪ್ಪರು ಅದಕ್ಕೆ ಭಯ ಪಟ್ಟು ಹೋಗೋದು ಬಿಟ್ಬಿಟ್ಟು ಸರ್. ಹಂಗ ನಮ್ದು ಹೈಸ್ಕೂಲ್ ಮುಗಿಸ್ತಾರ, ಹಂಗಾಗಿ ಅಲ್ಲಿ ಕುರಿ ಕಾಯಕ್ ನಾವು ಹೋದ್ ಸರ್. ಅವಲ್ಲಿದ್ದ ಕಾಕ್ಯಂತ ಬಂದಿರಿ, ಕಾಕ್ಯಂತ ಬಂದಾಗ ಅಲ್ಲಿ ಮತ್ತೆ 300 ಕುರಿ ಆಗೈತ್ರಿ. ಈ 300 ಕುರಿ? ಹ್ಞೂ ರೀ. ಈ 80 300 ಕುರಿ ಮಾಡಿದ್ರಿ? ಹ್ಞೂ ಸರ್. ವರ್ಷದಿಂದ ಆದಾಯ ಎಷ್ಟು ಬರ್ತದೆ ಒಂದು ವರ್ಷಕ್ಕೆ ನಿಮ್ಗೆ? ಒಂದು ವರ್ಷನೋ ಅಥವಾ ಬೇಕ್ ಬೇಕಾದಾಗೆಲ್ಲ ನೀವು ಆದಾಯ ತಗೋಬಹುದು? ಹೇಗೆ ಬೇಕ್ ಬೇಕಾದ ಸರ್ ಸಂದರ್ಭ? ಈಗ ಮರಿ ವ್ಯಾಪಾರ ಟೈಮ್ ಬಂತಪ್ಪ ಅಂದ್ರೆ ಕಾಯಂ ರೀ, ತಿಂಗಳ ತಿಂಗಳ ಪಗಾರ ಬಂದಂಗೆ ಬರ್ತಾರೆ. ನೀವು ಎಲ್ಲಿ ಮಾರಕ್ಕೆ ಹೋಗ್ತೀರಿ ಕುರಿನ? ನಾವು ಇಲ್ಲೇ ಊರಲ್ಲೇ ಮಾರ್ತೀವಿ ಸರ್. ಟೈಮ್ ಬಂದ್ರೆ ಕುಕ್ಕುಂಪಳ್ಳಿ ಸಂತಿಗೆ ಹೋಗ್ತೀವಿ ರೀ, ಅಲ್ಲಿ ಮಾರ್ತೀವಿ. ಎಷ್ಟು ತಿಂಗಳ ಮರಿಗಳನ್ನು ಮಾರ್ತೀರಿ ನೀವು ಹೆಚ್ಚಾಗಿ? ನಾವು ಆಲ್ಮೋಸ್ಟ್ ಆಲ್ 1.5-2 ತಿಂಗಳೊಳಗೆ ಮಾರ್ತೀವಿ ಸರ್. 4,000-3,000 ಹಿಂಗೈತಿ ಮಾರ್ತೀವಿ. ಅವನ್ನ ಸಾಕಾಣಿಕೆ ಮಾಡೋರು ಹೋಯ್ತಾರ? ಸಾಕಾಣಿಕೆ ಮಾಡೋರು ಹೋಯ್ತಾರ ಸರ್. ಕಟುಗರು ಹೋಯ್ತಾರ ಸರ್. ಕಟುಗರಿಗೆ ಸಣ್ಣ ಮರಿ ಹೋಯ್ತಾರ, ದೊಡ್ಡ ಹೋಯ್ತಾರ? ಸಣ್ಣ ಹೋಯ್ತಾರ ಸರ್. ಅಂದ್ರೆ ಆ ತರ ಫುಡ್ ಮೇವು ಆ ತರ ಹಾಕಿ ಮೇಯಿಸಿರ್ತೀವಿ ಸರ್ ನಾವು. ಸಪರೇಟ್ ಆಗಿ ಅಂದ್ರೆ ಈಗ ಸಹಜವಾಗಿ ಹುಲ್ಲು ಇದೆ ಬೇರೆ ಬೇರೆ ಬೆಳೆಗಳನ್ನ ತಿನ್ಸೋದಲ್ದೇನೆ ಸರ್ ಏನೇನ್ ಬೇರೆ ಏನ್ ಫುಡ್? ಮೆಕ್ಕೆಜೋಳ ಹಾಕ್ತೀವಿ ಸರ್, ಸಜ್ಜೆ ಹಾಕ್ತಿವಿ, ಬೀಜೋಳ ಹಾಕ್ತಿವಿ, ಮೇವು ಕೊಡ್ತೀವಿ ರೀ ಅವಕ್ಕೆ. ಇಷ್ಟೆಲ್ಲ ಹಾಕ್ತೀವಿ. ಹ್ಞೂ, ಹಾಗಾಗಿ ಸ್ವಲ್ಪ ದಷ್ಟ ಪುಷ್ಟವಾಗಿರ್ತಾವೆ. ದಷ್ಟು ಮೋಸ್ಟ್ ಆಗಿ. ಈಗ ಒಂದು ಮರಿ ಮಾರ್ಕೆಟಲ್ಲಿ ಎಷ್ಟು ಬೆಲೆ ಬಾಳ್ತದೆ? ಆಲ್ಮೋಸ್ಟ್ ಆಲ್ ಒಂದೂವರೆ ತಿಂಗಳು ಮೇಯಿಸಿದ್ರೆ 3,500 ಮಾರ್ತೀರಿ, ನಾಲ್ಕೂವರೆ ತಿಂಗಳು ಮೇಯಿಸಿದ್ರೆ ಒಂದು 6,500-7,000 ತನಕ ಮಾರ್ತಾರೆ. ಈಗ ನಿಮ್ಗೆ ವರ್ಷಕ್ಕೆ ಆದಾಯ ಎಷ್ಟು ಬರ್ತದೆ? ವರ್ಷಕ್ಕೆ ಒಂದು 100 ಕುರಿಗೆ ಆಲ್ಮೋಸ್ಟ್ ಆಲ್ 1.5-2 ಲಕ್ಷ ರೂಪಾಯಿ ರೊಕ್ಕ ಬರ್ತಾರೆ. ಅದ್ರಾಗ ಒಂದು 60,000-70,000 ಖರ್ಚು ಆಗುತ್ತೆ ಸರ್ ಅದ್ರದ್ದು. ಮತ್ತು ಸಂಬಳದಾಳ ಇಟ್ಕೊಂಡಿರ್ತೀವಿ ಸರ್, ಅದಕ್ಕೆ ಒಂದು 50,000 ಅದಕ್ಕೆ ಖರ್ಚು ಆಗುತ್ತೆ ಸರ್. 1,00,000 ರೂಪಾಯಿ ಉಳಿತೈತೆ ಸರ್. ವರ್ಷ 1,00,000 ರೂಪಾಯಿ ವರ್ಷ ಉಳಿತಾಯ ಆಗ್ತದೆ. ಈಗ ನೀವು SLCವರೆಗೂ ಅಭ್ಯಾಸ ಮಾಡಿದ್ರಿ, ಆಗ ಏನು ಮುಂದೆ ಓದಬೇಕು ಅಂತ ಅನಿಸ್ಲಿಲ್ವ? ಅನಿಸಿತ್ತು ಸರ್, ITI ಮಾಡಿ ಸರ್. ITI ಹಚ್ಚಿದ್ವಿ, ನಮ್ಮ ಅಣ್ಣವ್ರು ಬೇರೆ. ಅದಕ್ಕೆ ಈಗ ಇಲ್ಲಿ ಬಂಡವಾಳ ಹಾಕಿ ಕಲಿತು ಅದು ವಿದ್ಯೆ ಬಂದು ಮುಂದೆ ಅನುಕೂಲ ಆಗೋದು ಲೇಟ್. ಈಗ ಇದ್ದಿದ್ರಾಗ ಅನುಕೂಲ ಮಾಡ್ಕೊಂಡು ತಿಳ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರಕ್ಕೆ ನಾವು ಅಲ್ಲಿ ನಿಂತೀವಿ ಸರ್. ಈಗಾಗಲೇ ಒಂದು ವೃತ್ತಿ ನಿಮ್ಮ ಕೈಯಲ್ಲಿದೆ, ಐತೆ ಸರ್. ಮುಂದೆ ಮತ್ತೆ ಬೇರೆ ಎಲ್ಲೋ ಹೋಗೋದಕ್ಕೆ ಇನ್ನೊಬ್ಬರು ಕೈ ಕೆಳಗ ಕೆಲಸ ಮಾಡೋದಕ್ಕಂತ ನಂಬುದ್ರಾಗ ಇನ್ನೊಬ್ರು ಇಟ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋ ವಿಚಾರ ಬಂದ್ ಸರ್ ನಾವು. ಹಂಗಾಗಿ ಅದನ್ನ ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ಒಂದು ನಿಮಗೆ ಕುರಿಗಳಲ್ಲಿ ಕಾಯಿಲೆಗಳು ಕಂಡುಬರೋದು ಒಂದು ಕಾಲ್ಬೇನೆ. ಹ್ಞೂ ರೀ, ಕಾಲ್ಬೇನಿ, ಬಾಬೇನಿ, ಇನ್ನೊಂದು PPR ಅಂತ ಬರ್ತ ಸರ್. PPR ಏನದು? PPR ಅಂದ್ರೆ ಒಳಗ ಡೊಮ್ಮೆ ಅಂತ ಇರತ್ತೆ ಸರ್, ಅದು ಬುರುಗ ಟೈಪ್ ಆಗಿರ್ತದೆ ಒಳಗೆ. ಅದು ಆ ಟೈಪ್ ಆತಂದ್ರೆ ಮೂಗಿನೊಳಗ ಕೆಟ್ಟ ಹರಗುತ್ತಂತ ಬರ್ತ ಸರ್, ಮೂಗಿನ ಸಿಮ್ಳು ಬರ್ತ, ಕಣ್ಣು ಪಿಚ್ಚು ಕಡ್ತಾವೆ ಸರ್. ಈ ಥರ ಆತಪ್ಪ PPR ಅಂತ ಕಾಮನ್ ರೀ, ಅದು ಗೊತ್ತಾಗುತ್ತೆ. ಈ PPR ನೀವೇ ಇಟ್ಟರೆ ಸರ್ ಮೊದಲು ಇಟ್ಟರೆ? ಇಲ್ಲ ಸರ್, ಅದು ಇರೋದ ಪೂರ್ವಲಿದ್ದಾನೆ ಐತ್ರಿ ಹಂಗತಿ PPR ಅಂತ. ನೀವು ಕುರಿ ಸಾಕಾಣಿಕೆ ಮಾಡೋರು ಅದಕ್ಕೆ ಆ ರೀತಿ ಹೆಸರಿಟ್ಟಿರೊ ಅಥವಾ ಡಾಕ್ಟರ್ ಯಾರಾದ್ರೂ ಹೇಳಿದ್ರೆ? ಡಾಕ್ಟ್ರೆ ಹೇಳಿದ್ರು ಸರ್, ಈ ತರ ಬಂದ್ರೆ PPR ಅಂತ ಲೆಕ್ಕ ಅಂತ ಹೇಳಿದ್ರು ಸರ್. ಹಂಗಾಗಿ ಕನ್ಫರ್ಮ್ ಆಗ್ತದೆ. ಅದಕ್ಕೇನು ಟ್ರೀಟ್ಮೆಂಟ್ ಕೊಡಿಸ್ತೀರಿ? ಟ್ರೀಟ್ಮೆಂಟ್ ET ಮಾಡಿಸ್ತೀವಿ ಸರ್. ET ಮಾಡಿಸಿ ಅದ್ರ ಮ್ಯಾಗ ಔಷಧ ಹಾಕ್ತೀವಿ, ಆಮೇಲೆ ಕಂಟ್ರೋಲ್ ಆಗುತ್ತೆ ಸರ್. ET ಅಂದ್ರೆ? ET ಅಂದ್ರೆ ಇಂಜೆಕ್ಷನ್ ಸರ್. ಇಂಜೆಕ್ಷನ್? ಇಂಜೆಕ್ಷನ್ಸ್ ಮಾಡಿ ಮತ್ತೆ ಮ್ಯಾಗ ಔಷಧ ಹಾಕ್ತೀವಿ ಸರ್ ಒಂದು, ಆಮೇಲೆ ಟಾನಿಕ್ ಹಾಕ್ತೀವಿ ಮತ್ತೆ ಅದ್ರ ಮ್ಯಾಗ. ಅದ್ರ ಮೇಲೆ? ಹ್ಞೂ, ಒಳಗಡೆ ಒಳಗಡೆ ಬಾಯಕ್ ಹಾಕ್ತಾರೆ. ಬಾಯಕ್ ಹಾಕ್ತೀರಿ? ಹ್ಞೂ. ಇದು ಎಷ್ಟು ದಿನದಲ್ಲಿ ಕಂಟ್ರೋಲ್ ಆಗ್ತದೆ? ಇದು ಒಂದು ತಿಂಗಳ ಒಳಗೆ ಕಂಟ್ರೋಲ್ ಆಗುತ್ತೆ ಸರ್. ಇಲ್ದಿದ್ರೆ ಇದು ಅಪಾಯಕಾರಿನಾ? ಅಪಾಯಕಾರಿ ಸರ್. ಸಾಯ್ತವ? ಹಾಂ, ವೀಕ್ ಆಗುತ್ತೆ ಸರ್, ಪ್ರಾಣಿ ವೀಕ್ ಆಗಿ ಲುಕ್ಸಾನ ಆಗುತ್ತೆ ಸರ್. ಮೇಯೋದಕ್ಕೆ ಅದು ಕಡಿಮೆ ಮಾಡ್ತದೆ? ಹಾಂ, ಆಟೋಮೆಟಿಕ್ ಕಮ್ಮಿ ಆಗುತ್ತೆ ರೀ. ಮತ್ತೆ ಬೇರೆ ಏನು ಕಾಯಿಲೆ ಬರ್ತವೆ? ಬೇರೆ ಏನು ಸರ್, ಈಗ ಸದ್ಯ ನಾವು ಕಾಯಿಲೆ ಇವಷ್ಟು ಅಂತ ಬಂದವ್ ರೀ. 3 ಕಾಯಿಲೆ, ಕಾಲ್ ಬೇನೆ, ಬಾಯಿ ಬೇನೆ, PPR ಅಂತ ಹೇಳಿದ್ರಿ. PPR ಸರ್, ಇನ್ನೊಂದು ಅಂತ್ರಾಕ್ಸಿ ಅಂತ ಬರಂಗದ ಸರ್. ಅಂತ್ರಾಕ್ಸ್? ಏನು ಲಕ್ಷಣ ಅದು? ಲಕ್ಷಣ ಏನು ಸರ್, ಬಾಯಿ ಬುರು ಬರ್ತ್ರಿ, ಪೀಡ್ಸ್ ಬಂದ್ರ ಟೈಪ್ ಮಾಡ್ತೀರಿ. ಅದು ಇಷ್ಟು ದಿನದೊಳಗೆ ಇದ್ದಿದ್ದಿಲ್ರಿ ಅದು. ಇದು ಯಾವ ವಯಸ್ಸಿಗೆ ಬರ್ತದೆ ಅದಕ್ಕೆ ಕುರಿಗಳಿಗೆ? ಅದಕ್ಕೆ ರೀ ಅಂತ್ರಾಕ್ಸ್ ಅದಕ್ಕೆ 1 ವರ್ಷದೊಳಗೆ ಇದ್ದಕ್ಕೆ ಬರ್ತ್ರಿ. ಒಮ್ಮೆ ಬಂತಂದ್ರೆ ಒಳ್ಳೆ ಅದು ಜೀವನ ಇರೋವರಿಗೆ ಬರಲ್ರಿ ಅದಕ್ಕೆ ಆ ಜಡ್ಡು. ಹೌದಾ? ಹ್ಞೂನ್ರಿ, ಸಾವು ಖಚಿತನ ಅದಕ್ಕೆ? ಹ್ಞೂನ್ರಿ. ಮತ್ತೇನ್ಗೆ ಸಾವು ಬದುಕಿ ಸಾವು ಪಾವ ಎಲ್ಲ ಮೀರಿ ಉಳ್ಕಂತಂದ್ರೆ ಅದಕ್ಕೆ ಬರಲ್ರಿ ಒಳ್ಳೆ ಒಟ್ಟ ಆ ಜಡ್ಡು. ಮತ್ತೆ ಬರಲ್ಲ? ಒಳ್ಳೆ ಬರಲ್ಲ. ಮತ್ತೆ ಹೆಂಗೆ ಇದು ತುಂಬಾ ಅಪಾಯಕಾರಿ ರೋಗ? ಅಪಾಯಕಾರಿ ಸರ್ ಅದು. ಹೆಂಗೆ ನೀವು ಒಂದು ಟೂಬ್ ತಮ್ಮಂದು ಮಾಡಿದ್ರಿ, 100 ಕುರಿಗೆ ಆಗ್ತಾರೆ ಒಂದು ಟೂಬ್ ಇಂಜೆಕ್ಷನ್ ಸರ್? ಇಂಜೆಕ್ಷನ್ ಸರ್, ಒಂದು ಬಾಟ್ಲಿ 50 ಕುರಿಗೆ 100 ml ಇರ್ತಾರೆ. ಅದು 2 ml ಮಾಡೋಕ್ರಿ ಒಂದು. ಇಂಜೆಕ್ಷನ್ ಎಲ್ಲ ನೀವೇ ಮಾಡಿದ್ರೆ? ನಾವು ಮಾಡ್ತೀವಿ ಸರ್, ಡಾಕ್ಟರ್ ಕೈಲಿ ಮಾಡಿಸ್ತೀವಿ ಸರ್. ಆಲ್ಮೋಸ್ಟ್ ಆಲ್ 4 ಹಾಕಂತಿಂದ ನಾವು ಮಾಡಿದ್ದೆ ಅವ ಜಾಸ್ತಿ ಸರ್. 50 ಕುರಿಗೆ ಆಗುತ್ತೆ ರೀ ಒಂದು ಟೂಬ್, 100 ml ಇರ್ತಾರೆ. ಅದು 850 ರೂಪಾಯಿ ಸರ್ ಪ್ರೈವೇಟ್. ಗೌರ್ಮೆಂಟ್ದಾಗಾದ್ರೆ 675. ಇದು ಬಂದ ಕೂಡಲೇ ನಿಮಗೆ ಸಿಂಪ್ಟಮ್ಸ್ ಗೊತ್ತಾಗಿದ ಕೂಡಲೇ ಶುರು ಮಾಡ್ತಾರೆ ಟ್ರೀಟ್? ಇಲ್ಲ ಸರ್, ಒಂದಕ್ಕೆ ಫಸ್ಟ್ ಬಂತ ಗೊತ್ತಾತಪ್ಪ ಅಂದ್ರೆ ಅಷ್ಟಕ್ಕೆ ಮಾಡಿಸ್ತೀವಿ ಸರ್. ಬಿಫೋರ್ ಆಗಿ? ಹಾಂ, ಮುಂಚಿತವಾಗಿ. ಒಂದಕ್ಕೆ ಬಂತಂದ್ರೆ ಅಷ್ಟಕ್ಕೆ ಮಾಡಿಸ್ಬಿಡ್ತೀವಿ ಆಲ್ಮೋಸ್ಟ್. ಈಗ ಒಂದಕ್ಕೆ ಬಂದಿದೆಯಲ್ಲ, ಅದಕ್ಕೆ ಆ ಚುಚ್ಚುಮದ್ದು ಹಾಕಿದರೆ ಉಳಿತದ? ಉಳಿಯೋದ ಪ್ರೂಫ್ ಸರ್ ಅದ್ರದ್ದು. ಕಷ್ಟ? ಕಷ್ಟ. ಸೊ ಮುಂದೆ ಬೇರೆ ಕುರಿಗಳಿಗೆ ತಾಗುತ್ತೆ ಸರ್, ತಾಗಬಾರ್ದು ಅಂತ ನೀವು ಇಂಜೆಕ್ಷನ್ ಹಾಕ್ಸ್? ಇಂಜೆಕ್ಷನ್ ಹಾಕ್ಸ್ತೀವಿ ಸರ್. ಈಗ ಸಾಮಾನ್ಯವಾಗಿ ಮನುಷ್ಯರಿಗೆ ಬೇರೆ ಬೇರೆ ಲಸಿಕೆಗಳನ್ನು ಹಾಕ್ತಾರೆ, ಆ ಥರ ಈ ಕುರಿಗಳಿಗೆ ಇದಾವ? ಚೆನ್ನಾಗಿದ್ದಾಗ ಹಾಕ್ಬಿಡೋದಪ್ಪ, ಚೆನ್ನಾಗಿರ್ಲಿ ಆ ಥರ ಏನಾದ್ರು? ಏನು ಸರ್, ಇಂಜೆಕ್ಷನ್ ಹಾಕೋದಕ್ಕೆ ಅಪ್ರೂಫ್ ಸರ್, ಟಾನಿಕ್ ಹಾಕ್ತು ಸರ್. ಈ ಸರ್ಕಾರ ಕೆಲವೊಂದು ಲಸಿಕೆಗಳನ್ನು ಶಿಫಾರಸ್ ಮಾಡ್ತಾರೆ, ಇಂಥ ಹಾಕ್ಸ್ರಿ ಅಂತ? ಇಲ್ಲ ಸರ್, ಹಾಕ್ಸಿಲ್ಲ ಸರ್. ಅವಾಗ ಟಾನಿಕ್ ಹಾಕ್ತು ಸರ್, ಮತ್ತು ಉಳಿದಿದ್ದು ಏನು ಹಾಕಲ್ಲ ಸರ್. ಏನಾಗಿಲ್ಲ? ಏನಾಗಲ್ಲ ರೀ, ಹಾಲು ಬೀಳೋಕೆ ಟಾನಿಕ್ ಹಾಕ್ತು ರೀ. ಮೇಯ್ಲಿಕ್ರೆ ಏರ್ ಸಿ ಮೇಯ್ಲಿಕ್ರೆ ಒಂದು ಟಾನಿಕ್ ಸಿಗುತ್ತೆ, ಆ ಟಾನಿಕ್ ಹಾಕ್ತೀವಿ. ಈಗ ನೋಡಿ, ಕುರಿ ಸಾಕಣೆದಾರರಿಗೆ ಕುರಿ ಮಾರಾಟ ಮಾಡಿದರೆ ಲಾಭ, ಕುರಿ ಹಿಕ್ಕೆ ಮಾರಾಟ ಮಾಡಿದರೆ ಲಾಭ ಹ್ಞೂ ಸರ್, ಕುರಿಯನ್ನು ಒಯ್ದು ಹೊಲದಲ್ಲಿ ತರಗಿದ್ರು ಲಾಭ ಹ್ಞೂ ಸರ್, ಇಷ್ಟು ಲಾಭಗಳಿದ್ದಾವೆ. ಹ್ಞೂ ಸರ್. ಈ ಕುರಿ ಹಿಕ್ಕೆಯನ್ನು ನೀವು ಹೊಲದಲ್ಲಿ ತರಬಿದ್ರೆ ಅದು ನಿಮ್ಗೆ ಬರೋದಿಲ್ಲ ಇಲ್ಲ ಸರ್, ಗೊಬ್ಬರ ಆಗಿ ಅವ್ರು ಹೊಲದಾಗ ಅದು ಹೊಲದಲ್ಲೇ ಹೋಗ್ತದೆ. ಹ್ಞೂ ಸರ್. ನೀವಾಗೆ ಒಂದು ಕಡೆ ಕುರಿಗಳನ್ನು ನಿಲ್ಲಿಸ್ಕೊಂಡು ಕುರಿ ಅದರ ಗೊಬ್ಬರವನ್ನು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಮಾಡಿ ಸರ್. ವರ್ಷ ಮೂರು ತಿಂಗಳ ಆಟ ಅಂಗತಿ ಮಾಡಿ. ಮೂರು ತಿಂಗಳು ಮಾಡ್ತೀರಿ? ಮೂರು ತಿಂಗಳ. ಈ ಮಳೆಗಾಲ ಹೋತಂದ್ರೆ ಚಲೋ ರೀ, ಮತ್ತೆ ಹೊಲಕ್ಕೆ ಹಾಕ್ತೀರಿ? ಮಳೆಗಾಲದಾಗ ಮೂರು ತಿಂಗಳ ಹೊಲ ಖಾಲಿ ಇರಲ್ರಿ, ಅವು ಹೊಲಕ್ಕೆ ನೀವು ನಿಮ್ ಕಡೆ ಇಟ್ಕೊಳ್ತೀರಿ? ಹ್ಞೂ, ನಮ್ಮ ಕಡೆ ಇಟ್ಕೊಂತೀವಿ. ಅವ್ನು ಅಡವಿ ಹಾಕಿ ಅಂದ್ರೆ ಗೊಬ್ಬರ ದುಂಡು ಮಾಡಿ ಅದನ್ನ 70 ರೂಪಾಯಿ ಚೀಲದಂಗ ಗೊಬ್ಬರ ಮಾಡ್ತೀರಿ. 70 ರೂಪಾಯಿ ಚೀಲ? ಹ್ಞೂ ರೀ. ಚೀಲ ಅಂದ್ರೆ ಎಷ್ಟು ಇರ್ತದೆ ಅದು? 50 ಕೆಜಿ ಪಾಕೆಟ್ ಇರುತ್ತಲ್ಲ ಅದು. 50 ಕೆಜಿ ಪಾಕೆಟ್ 70 ರೂಪಾಯಿ. 70 ರೂಪಾಯಿ ಕಡಿಮೆ ಅನ್ಸುತ್ತೆ ರೇಟ್? ಜಾಸ್ತಿ ಹೆಚ್ಚು ಕಮ್ಮಿ ಅನ್ಸುತ್ತೆ ರೀ? ಅದು ಹೆಚ್ಚು ಕಮ್ಮಿ ಆಗಿದೆಯಾ ಅಥವಾ ಜಾಸ್ತಿ? ಇಲ್ಲರಿ, ಹೋದ ವರ್ಷದ 50 ವರ್ಷ 50 ರೂಪಾಯಿ ತಂದ್ರೆ ಸರ್, ಈ ವರ್ಷ 65 ತೊಂದ್ರೆ ಸರ್, ಈ ಸಾರಿ 70 ಕೊಡ್ಬೇಕಂತ ವಿಚಾರ ಮಾಡಿವಿ ಸರ್. ಅಲ್ಲಿ ಅವರು ಸರ 400-500 ರೂಪಾಯಿ ಒಂದು ಪಿ ಸಿ ಕೊಡ್ತಾರೆ ಸರ್ ಅವ್ರು. ಇದು ಆಂಧ್ರ ಹೋಗುತ್ತೆ ಸರ್, ಬಾಳೆಗಿಡಕ್ಕೆ. ಬಾಳೆಗಿಡಕ್ಕೆಲ್ಲ ಬಾಳೆಗಿಡಕ್ಕೆ ಹೋಗುತ್ತೆ ಸರ್. ಅವ್ರು ಒಂದು ಚೀಲ 400 ರೂಪಾಯಿ ಕೊಡ್ತಾರೆ? 400-500 ರೂಪಾಯಿ ತನಕ ಕೊಡ್ತಾರೆ. ಚೀಲ ಅಂದ್ರೆ ಯಾವ ಚೀಲ ಅವ್ರು? 50 ಕೆಜಿ. 50 ಕೆಜಿ? ಹ್ಞೂ. ಮತ್ತೆ ನಿಮ್ಗೆ ತುಂಬ ಕಡಿಮೆ ಆಯ್ತಲ್ಲ ನಿಮ್ಗೆ. ನಮ್ಗೆ ಅದ ಕಮ್ಮಿ ಆಯ್ತು ಅಂದ್ರೆ ಅವ್ರು ಲೇಬರ್ ಕರ್ಕೊಂಬಂದು ತುಂಬಿಕೊಂಡು ಲಾರಿ ಬಾಡಿಗೆ ಇರ್ತಲ್ಲ ಸರ್. ಆಗಲಿ, ಅಷ್ಟು ವ್ಯತ್ಯಾಸ ಅಂದ್ರೆ ನಾವು ಇಲ್ಲಿದ್ದ ತೊಗೊಂಡೋಗಿ ಅಲ್ಲಿ ಮಾರಕ ಆಗಲ್ಲಲ್ರಿ. ಈಗ ಅವ್ರಿಗೆ ಅಲ್ಲೇ ಆಗಿರ್ತವ್ರೆ, ಅಲ್ಲೆಲ್ಲ ಅವರು ಅವ್ರ ಒಳಗೆ ಮಾತಾಡ್ಕೊಂಡಿರ್ತಾರೆ. ಈಗ ನಾವು ಇಲ್ಲಿ ಸುಳ್ಳ ಅಲ್ಲಿ ಎಲ್ಲೇ ಬಿದ್ದು ಕೆಟ್ಟು ಹೋಗ್ಬಿಡುತ್ತಾ, ಬೇಡ ಕೊಟ್ಟು ಬಿಡೋಣ ಅನ್ನೋ ವಿಚಾರಕ್ಕೆ ಕೊಡ್ತೀವ್ರಿ ನಾವು. ಹಂಗೂ ಕೊಡ್ಲಿಕ್ರಪ್ಪ ನಮ್ಮ ಹೊಲ್ದಾಗೆ ನಾವು ಹಾಕ್ತಿರ್ತೀವ್ರಿ ಒಂದು ಟೈಮ್. ಈಗ ನೀವು 3 ತಿಂಗಳು ಗುರಿಗಳನ್ನು ನಿಮ್ಮ ಹತ್ರ ಇಟ್ಕೊಳ್ತೀರಿ ಅಂದ್ರೆ ಬೇರೆ ಒಂದತ್ರ ಅಡವಿ ಬೇರೆ ಅಡವಿಯಲ್ಲೆಲ್ಲ ಇಡ್ತೀರಿ? ಹ್ಞೂ ಸರ್. ಆ 3 ತಿಂಗಳಲ್ಲಿ ನಿಮ್ಮ 300 ಕುರಿಗಳಿಂದ ಎಷ್ಟು ಗೊಬ್ಬರ ಉತ್ಪಾದನೆ ಆಗುತ್ತೆ? ಒಂದು ದಿನಕ್ಕೆ 15-20 ಚೀಲ ಗೊಬ್ಬರ ಆಗುತ್ತೆ ಸರ್. ಒಂದು ದಿನಕ್ಕೆ 15-20 ಚೀಲ ಗೊಬ್ಬರ. ಹ್ಞೂ, 300 ಕುರಿಯಿಂದ. ಹ್ಞೂ ರೀ. ಅಷ್ಟು 3 ತಿಂಗಳಿಗೆ ಸುಮಾರು ಎಷ್ಟಾಗ್ಬಿಡ್ತದೆ ನಿಮಗೆ ಲೆಕ್ಕ ಹಾಕ್ಬೋದು ಸರ್? ಹ್ಞೂ ಹ್ಞೂ. ಒಂದು ದಿನಕ್ಕೆ 15-20 ಚೀಲ ನಿಮಗೆ ಸಿಗ್ತದೆ? ಮಿನಿಮಮ್ 15 ಚೀಲ ಹೇಳಿ. 15 ಚೀಲ? 15 ಚೀಲ ಒಂದು ದಿನಕ್ಕೆ. ಒಂದು ದಿನಕ್ಕೆ? ಹ್ಞೂ ಸರ್. 450. ಹ್ಞೂ ಸರ್. ಒಂದು ತಿಂಗಳಿಗಾಗ್ಬಿಡುತ್ತೆ? ಹಾಂ ಸರ್, ಆಗುತ್ತೆ ಸರ್ ಅಷ್ಟು. ಓ, ಸೊ ಹಾಗಾಗಿ ಅಲ್ಲಿ ಸುಮಾರು ಎಷ್ಟು ಆದಾಯ ಸಿಗುತ್ತೆ ನಿಮಗೆಲ್ಲ? ಅದು ಭಾಳ ಲಮ್ಸಮ್. ನಿಮಗೆ ಒಂದು ಸೀಸನಲ್ಲಿ ಎಷ್ಟು ಲಾಭ ತೊಗೊಂಡಿದ್ರಿ ನೀವು? ಹೋದ ವರ್ಷದ ಆ ವರ್ಷ ರೀ 2018ರಲ್ಲಿ ಒಂದು ತಿಂಗಳಾಗಿತ್ತು ಸರ, 14,000 ಆಗಿತ್ತು ಸರ್. 14,000? 14,000. ಓಹೋ. ಈ ವರ್ಷ ಒಂದು 22,000 ಆಗಿದೆ ಸರ್. ಈಗ ಕುರಿ ಸಾಕಾಣಿಕೆದಾರರು ದುಡಿಮೆ ಇದೆ, ದುಡ್ಡು ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿವೆ. ಆಯ್ತು ಸರ್. ಆದರೆ ತಮ್ಮ ಕುಟುಂಬದ ಮಕ್ಕಳನ್ನು ಶಾಲೆಗೆ ಹಚ್ಚೋದಾಗಿರ್ಬೋದು, ಅವ್ರಿಗೆ ಶಿಕ್ಷಣ ಕೊಡಿಸೋದಾಗಿರ್ಬೋದು, ಇಂಥದಕ್ಕೆ ಹಿಂದೇಟಾಕ್ತಾರೆ ಸರ್. ಅದಂದ್ರ ಅಂಗತಿ ಜಾಡ್ ಬಂದ್ಬಿಡ ಸರ್. ಅದ ಈಗ ನಮ್ಮ ಅಜ್ಜ ಅದನ್ನ ಮಾಡ್ಕೊಂತ ಬಂದಿದ್ರಿ, ನಮ್ಮಪ್ಪರ ಅದನ್ನ ಮಾಡ್ಕೊಂತ ಬಂದಿದ್ರು, ಈಗ ನಾವು ಅದನ್ನ. ಆದ್ರೆ ನಮ್ಮ ಮಕ್ಕಳಿಗಿಂದ ಅಂಗತಿ ಮಾಡಕ್ ನಾವು ಬಿಡಲ್ಲ ಸರ್, ಅವ್ರನ್ನ ಸಾಲಿಗೆ ಹಚ್ಚಬೇಕು ಸರ್. ಈಗ ನಾವು ಇಲ್ಲಿ 10th ಮುಗಿಸಿವಿ ಸರ್, ಅವ್ರ ಮುಂದೆ ಇನ್ನೂ ಓದಿಸ್ಬೇಕು ಸರ್. ನಾವು ತಿಳುವಳಿಕೆ ಇದ್ದಾರ ಸಮಿ ಹಂಗ ಅವ್ರನ್ನ ಮಾಡ್ಕೊಂತವಾರ ನಮ್ಗೆ ಇದಿರಲ್ಲ ಸರ್. ನಾವು ಗಮನಿಸಿದ ಹಾಗೆ ಹ್ಞೂ ಸರ್, ಕುರಿಕಾರರು ಬರ್ತಾ ಇದಾರೆ ಅಂದ್ರೆ ಅವ್ರ ಜೊತೆ ಮಕ್ಕಳು ಮರಿ ಎಲ್ಲ ಪಾಪ ಕರ್ಕೊಂಡು ಅಲೆಮಾರಿಗಳ ತರ ಅಡ್ಡಾಡ್ತಿರ್ತಾರೆ. ಹ್ಞೂ ಸರ್. ಇದು ಅವರ ಮುಂದಿನ ಭವಿಷ್ಯಕ್ಕೆ ಅಡ್ಡಿ ಆಗ್ತದಲ್ವಾ? ಈಗ ನಿಮಗೆ ಮಕ್ಕಳಿದ್ದಾರೆ? ಹ್ಞೂ ಸರ್. ಎಷ್ಟು ಜನ ಇದ್ದಾರೆ? ಹೋಗ್ಬೇಕಿದ್ರೆ ಹೆಣ್ಮಕ್ಳು ಹೋಗ್ಬೋದು. ಹಾಂ ಹಾಂ. ಈಗ ನೀವಂತೂ ಇಲ್ಲೇ ಊರಲ್ಲಿ ಇರ್ತೀರಿ ನೀವು? ಹ್ಞೂ ಸರ್. ನೀವು ಬೇರೆ ಎಲ್ಲೂ ದೂರ ದೂರ ಹೋಗಲ್ಲ? ಇಲ್ಲ ಸರ್, ಒಟ್ಟಾಗಲ್ಲ ಸರ್, ನಮ್ಮ ಊರು. ಹಾಗಾಗಿ ನಿಮ್ಗೆ ಆ ಸಮಸ್ಯೆ ಬರಲ್ಲ? ಬರಲ್ಲ. ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತೀರಿ? ಹ್ಞೂ ಸರ್. ಈಗ ನೀವು ಇನ್ನೊಂದು ಆದಾಯದ ಮೂಲ ಇದೆ ಕುರಿ ಸಾಕಾಣಿಕೆಯಲ್ಲಿ, ಅಂದ್ರೆ ರೈತರ ಹೊಲದಲ್ಲಿ ಕುರಿಗಳನ್ನ ತರ್ಬೋದು. ಹ್ಞೂ ಸರ್. ಇದು ಯಾವ ರೀತಿ ಒಪ್ಪಂದ ಇರ್ತದೆ ರೈತರಿಗೂ ನಿಮಗೂ? ಒಪ್ಪಂದ ಏನಿಲ್ಲ ಸರ್, ನಾವು ತರ್ಬಿಡ್ತೀವಿ ಸರ್, ನಮ್ಗೆ ಸಕ್ರಿ ಚಾಪುಡಿ ಬೆಲ್ಲ ಅಂತ ಅವರು ಒಂದು 50-60-100 ರೂಪಾಯಿ ರೊಕ್ಕ ಕೊಡ್ತಾರೆ ಸರ್ ಒಂದು ದಿನಕ್ಕೆ. ದಿನಕ್ಕೆ ಏನೋ ತಿನ್ನಕ್ಕೆ ಕಾಳು ಇಲ್ಲ ಅಂದ್ರೆ 5-10 ಸಾವಿರ ಹಿಂಗತಿ ಅವ್ರ ಅನುಕೂಲ ಮ್ಯಾಗ್ರಿ. ಈಸ್ ಕೂಡ ಅಂದ್ರೆ ಅವ್ರ ಆಸಲ್ಪ ಈಸ್ ಕೊಡ್ತೀವಿ ಅಂತ ಅನುಕೂಲ ಮ್ಯಾಗ ಕೊಡ್ತಾರೆ ಸರ್. ಕಾಳು ಕೊಡ್ತಾರೆ? ಹ್ಞೂ ಸರ್. ಕಾಳು ಕೊಡ್ತಾರೆ, ದಿನ 100-200 ರೂಪಾಯಿ ಖರ್ಚಿಗೆ ಕೊಡ್ತಾರೆ ಸರ್. ಇಷ್ಟೇನಾ? ಇಷ್ಟೇ ಸರ್. ಬೇರೆ ಏನೂ ಇಲ್ಲ? ಏನು ಸರ್, ಅವ್ರ ಹೊಲ ಪೊಲ ಹಾಳಾಗಿರ್ತಾವಲ್ಲ ಸರ್, ಪೀಕು ಕೋದಿಂದೆ ಹೊಲ ಖಾಲಿಯಾಗಿರ್ತದೆ ಸರ್, ಆ ಟೈಮ್ದಾಗ ಮೆಷಿನ್ ಕೊಡ್ತಾರೆ. ಅಂದ್ರೆ ನಿಮ್ಗೆ ಅಲ್ಲಿ ಹೆಚ್ಚು ಆದಾಯ ಇಲ್ಲ ಅಂತೀರಾ? ಇಲ್ಲ ಸರ್, ಅವರ ನಮ್ಮ ಮತ್ತೆ ಮಧ್ಯೆ ಅನುಕೂಲ ಮಾಡ್ಕೋಬೇಕು ಸರ್ ನಾವು. ಆದಾಯ ಇದ್ರೂ ಸರ್ ದುಡ್ಡು ತಗೊಳ್ತಾರಲ್ವಾ ಇಷ್ಟು ದಿನ ಇಲ್ಲಿ ತರಬಿದ್ರೆ? ಹಾ ಕೊಡ್ತಾರೆ ಸರ್ ಅದನ್ನ, ದುಡ್ಡು ಕೊಡ್ತಾರೆ ಸರ್. ಎಷ್ಟು ತಗೊಳ್ತೀರಿ ನೀವು ಸಾಮಾನ್ಯವಾಗಿ? ನಾವು ಸಾಮಾನ್ಯವಾಗಿ ಅಂದ್ರೆ 60-70-100 ಲಾಸ್ಟ್ ಸರ್. ಬದುಕಿ ಹಂಗಂಗೆ ಇರ್ತಾವ ಹಂಗೆ ಲೆಕ್ಕ ಸರ್ ದಿನಕ್ಕೆ. ಹ್ಞೂ ರೀ. ಒಂದು ತಿಂಗಳಿಗೆ 3,000 ರೂಪಾಯಿ. ಹ್ಞೂ ಸರ್. ಈಗ ಒಂದು ಹೊಲದಲ್ಲಿ ಎಷ್ಟು ತಿಂಗಳು ನೀವು ಇದು ಮಾಡ್ತೀರಿ? ನಾವು ಅನುಕೂಲ ಮ್ಯಾಗ ಸರ್, 4 ದಿನ ಹಾಕ್ತೀವಿ ಒಬ್ರಿಗೆ, ಒಬ್ಬೊಬ್ರಿಗೆ 10 ದಿನ ಹಾಕ್ತೀವಿ, ಒಬ್ರಿಗೆ ತಿಂಗಳಂಗಟ್ಲೆ ಹಾಕಿರ್ತೀವಿ. ಹೊಲ ಅವ್ರದ್ದು ಹಂಗಂಗೆ ಇರ್ತ ಹಂಗಂಗೆ ಅನುಕೂಲ ಮ್ಯಾಗ ಹಾಕ್ತೀವಿ ಸರ್. ಈಗ ಅಂದ್ರೆ ಊರಾಗ ಬಂದಿಂದ ಎಲ್ಲರಿಗೆ ಹಾಕ್ಬೇಕಲ್ಲ ಸರ್ ಅನುಕೂಲ ಮ್ಯಾಗ. ಈಗ ಕುರಿ ಸಾಕಾಣಿಕೆಯಲ್ಲಿ ಒಂದು ನಿಮ್ಮ ಕುರಿ ಹಿಕ್ಕೆಯನ್ನು ಗೊಬ್ಬರ ಪಾಕೆಟ್ ಮಾಡಿ ಮಾರಾಟ ಮಾಡ್ತೀರಿ, ಜೊತೆಗೆ ಕುರಿ ಮಾರಾಟದಿಂದನೂ ಒಂದು ಕಡೆಗೆ ಲಾಭ ಇದೆ. ಇದು ನಿಮಗೆ ನಿರಂತರ 12 ತಿಂಗಳುಗಳು ಸಹಿತ ದುಡಿಮೆ ಇದೆ? ದುಡಿಮೆ ಸರ್. ಹೌದಾ? 12 ತಿಂಗಳು. ಇದ್ರ ಮಧ್ಯೆ ನೀವು ಕೃಷಿ ಮಾಡ್ತಾ ಇದ್ರಲ್ವಾ, ಅದಕ್ಕೆ ಹೆಂಗೆ ಸಮಯ ಇಡ್ತೀರಿ ನೀವು? ಸಮಯ ಇಡ್ತೀವಿ ಸರ್, ಹಾಲು ಇಟ್ಕೊಂಡಿರ್ತೀವಿ ಸರ. ಈ ಅಗಲಿತ್ತು ಟೈಮ್ದಲ್ಲಿ ಬೆಳಿಗ್ಗೆ ಅಷ್ಟು ಕೆಲಸ ಮುಗಿಸಿ ಅವ್ರನ್ನ ಊಟ ಮಾಡಿಸಿ ಕಳಿಸಿರ್ತೀವಿ ಸರ್. ಯಾರಿಗೆ? ಕುರಿಯ ಹೋಗೋರಿಗೆ. ಹೋಗೋರಿಗೆ? ಅಲ್ಲಿದ್ದ ಬಂದು ಮನೇಲಿ ಎತ್ತದ ಸರ್. ಅವಕ್ಕೆ ನೀರು ಕುಡಿಸ್ಕೊಂಡು ಮನ್ಯಾಗ ಮನ್ಯಾಗ ಹಿರಿಯರ್ ಅದಾರ ರೀ, ಅವ್ರು ಮೇಯಿಸಿರ್ತಾರೆ ರೀ. ಎತ್ತು ಆ ಎತ್ತು ಹೊಡ್ಕೊಂಡು ಗಳೆಕ್ ಹೋಗ್ತೀವಿ ಸರ್. ಗಳೆಕ್ ಹೋಗಿ ಮತ್ತೆ 3:45 ಬಂದು ಮತ್ತೆ ಕುರಿಯಕ್ಕೆ ಹೋಗೋದು ಸರ್. ನಾವು ಹಿಂಗತಿ ಅನುಕೂಲ ಮಾಡ್ಕೊಂಡು ಅದನ್ನೇ ನಡೆಸ್ತೀವಿ ಸರ್. ಈಗ ಸಾಮಾನ್ಯವಾಗಿ ಕುರಿ ಸಾಕಾಣಿಕೆ ಕುರಿಗಳ ಜೊತೆಗೆ ನೀವು ಜಾಸ್ತಿ ಇರ್ತೀರಿ, ಒಡನಾಟ ಇರ್ತದೆ, ಅವುಗಳನ್ನು ಮುಟ್ತೀರಿ, ಎಲ್ಲ ಮುಟ್ತೀರಿ. ಕೆಲವು ಕಾಯಿಲೆಗಳು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡ್ತವೆ ಅಂತ ಹೇಳ್ತಾರೆ, ಈ ಥರ ಸಮಸ್ಯೆಗಳು ನಿಮ್ಗೆ? ಇಲ್ಲ ಸರ್, ಈ ಥರ ಅಂತ ನಮ್ಗೆ ಇಲ್ಲಿ ಒಟ್ಟು ಆಗಿಲ್ಲ ಸರ್. 10 ವರ್ಷ ಆಯ್ತು ಸರ್ ನಾ ಕಾಯಿಲೆ. ಒಟ್ಟು ಆರೋಗ್ಯ ಸಾಕಷ್ಟವಾಗಿದ್ದೀರಿ ನಮ್ಗೆ. ಆಲ್ಮೋಸ್ಟ್ ಆಲ್ ವರ್ಷಕ್ಕೆ ಒಂದು ಸಾರಿ ಆರಾಮಿಲ್ಲ ಅವ್ಕಾರ ದೊಡ್ಡಾಗದೆ ಸರ್. ಹೌದಾ? ನಮ್ಗೆ ಆರಾಮ ಹೋದ್ರೆ ಗಡ ಆರಾಮ ಆಗೋದು ಅಪರೂಪ. ಸಮಸ್ಯೆ ಏನಿಲ್ಲ, ಸಮಸ್ಯೆ ಏನಿಲ್ಲ, ಕುರಿಗಳ ಜೊತೆಗೆ ಜೀವನ ಮಾಡ್ತೀವಿ, ಜೀವನ ಮಾಡ್ತಾರೆ. ಆರೋಗ್ಯದ ಮೇಲೆ ಯಾವ ರೀತಿಯ ನಿಮ್ಗೇನು ಏನಿಲ್ಲ ವ್ಯತ್ಯಾಸ? ನಾವು ಯಾವಾಗ ದಷ್ಟು ಮುಷ್ಟವಾಗಿ ಇರ್ತಾರೆ. ಕುರಿ ಹಾಲು ಬೇಡಿಕೆ ಜಾಸ್ತಿ ಇರುತ್ತೆ ಅಂತಾರೆ. ಹೌದಾ? ಬೇಡಿಕೆ ಇರುತ್ತೆ ಸರ್. ನಾವು ಕುರಿಯರ ಹಾಲು ಮಾರಲ್ಲ ಸರ್, ಅದು ಕುರಿಯ ಹಾಲು ಮಾರಿದ್ರೆ ಅದು ಇದು ಉಳಿಯಲ್ಲ ಸರ್. ಹಿಂದಲಿದ್ದ ಹೇಳ್ತಾರೆ ಸರ್. ನಂಬಿಕೆನಾ? ನಂಬಿಕೆ ರೀ ಸರ್. ಅದು ಯಾರ ಕೇಳಿದ್ದ ಸೊಟ್ಟಿ ಹಿಂಡ್ ಕೊಡೋದು ಸರ್. ಮಾರಲ್ರಿ ಸರ್. ಮಾರಲ್ಲ, ಮಾರಲ್ರಿ, ರೊಕ್ಕಕ್ಕೆ ಮಾರಲ್ರಿ. ಕುರಿಯ ಹಾಲು ಯಾಕೆ ಬಂದು ಹೋಯ್ತಾರೆ, ಏನು ಸಮಸ್ಯೆ ಅಂತ ಬಂದು ಹೋಯ್ತಾರೆ? ಅದು ಅಡವಿ ಮ್ಯಾಗ ಎಲ್ಲ ಸಸಿ ಗಿಡಗಳನ್ನು ಎಲ್ಲದೂ ತಿನ್ನುತ್ತೆ ಸರ್. ಅದು ಸ್ವಲ್ಪ ಗಟ್ಟಿ ಹಾಲ್ರಿ ಸರ್, ಶ್ರೇಷ್ಠ ಆಗಿ ಕಾಡಿನ. ಕಾಲು ಮುರಿದರು, ಕೈ ಮುರಿದರು, ಗುಳಿ ಕುಡಿರ್ತಾರೆ ಸರ್ ಅವ್ರಿಗೆ. ಅವ್ರಿಗೆ ಮೇಕೆ ಹಾಲು ಕುಡಿರಿ ಅಂತ. ಮೇಕೆ ಹಾಲು ಅದು ಕರಿಯಾಡಿನಲ್ಲಿ ಅಷ್ಟ ಶ್ರೇಷ್ಠವಾಗಿದ್ರೆ ಅದಕ್ಕೆ ಅದನ್ನಷ್ಟ ಕೊಡ್ಬೇಕ್ರಿ. ಅಂತವ್ರು ಯಾರಾದ್ರೂ ಬಂದು ಕೇಳಿದ್ರೆ ಹಿಂಡ್ ಕೊಡ್ತೀವಿ ಸರ್. ನಿಮ್ಮಲ್ಲಿ ಮೇಕೆ ಸಾಕ್ತೀರಾ? ಎಲ್ಲ ಮಿಕ್ಸ್ ಸರ್, ಎಲ್ಲ ಮಿಕ್ಸ್, ಎಲ್ಲ ಮಿಕ್ಸ್. ಅವ್ನು ಹಿಂಡ್ ಕೊಡ್ತೀರಿ? ಹ್ಞೂ. ಅವ್ರ ಹತ್ರ ನೀವು ಕಾಸು ತಗೊಂಡು? ಏನಿಲ್ಲ ಸರ್, ಒಟ್ಟಾಗ ಕಾಸು. ಅಂದ್ರೆ ಕುರಿ ಕಾಯೋರು ಕುರಿ ಹಾಲನ್ನ ಮಾರ್ಕೊಳ್ಬಾರ್ದು? ಇಲ್ಲ ಸರ್, ನಂಬಿಕೆ ಇದೆ. ಅದು ಒಂದು ನಂಬಿಕೆ ಸರ್. ಎಂದೂ ಆಗಿಲ್ಲ, ಎಂದೂ ಆಗಿಲ್ಲ. ಯಾರು ಮಾಡೋದು? ಮಾರಿಲ್ಲ ಸರ್ ಯಾರು. ಹ್ಞೂ. ಈಗ ಅದಕ್ಕೆ ಹಾಲು ಮಾಡಿದ್ರೆ ಕಿಮ್ಮತ್ ಉಳಿಯಲ್ಲ ಸರ್. ಕುರುಬಂದು ಕುರುಬನ್ ಕುರುಬನ್ ಕಿಮ್ಮತ್ ಉಳಿಯಲ್ಲ ಹಾಲು ಮಾರಿದ್ರೆ. ಹ್ಞೂ. ಮೇನ್ ಅದು ಸರ್, ಅದೊಂದು ನಂಬಿಕೆ ನೋಡಿ ಸರ್. ಅದೊಂದು ಗತ್ತೆ ಇರ್ತದೆ. ಹ್ಞೂ ಸರ್, ಅದಕ್ಕಾದಂಥ ಒಂದು ಶ್ರೇಷ್ಠ ಇದೆ, ಗೌರವ ಇದೆ. ಹ್ಞೂ ಸರ್, ಶ್ರೇಷ್ಠತೆ ಇದೆ. ಒಳ್ಳೇದು ಶಂಕರಪುರೆ, ನಿಮ್ಮ ಮಾತನ್ನು ಕೇಳ್ತಿದ್ರೆ ತುಂಬ ಖುಷಿ ಆಗ್ತದೆ. ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? ಈಗ ನಮಗೆ 26 ವರ್ಷ. 26 ವರ್ಷ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ? ನಮ್ಮ ಮನೆಯಲ್ಲಿ 10 ಜನ ಇದೆ ಸರ್. 10 ಜನ? 10 ಜನ. ಯಾರ್ಯಾರು ಇದ್ದೀರಿ? ನಮ್ಮ ಅಳಿದ್ರ ಅದಾರ ಇಬ್ರು. ನಾವಿಬ್ರು ಗಂಡೆ ಅಂತಿ, ನಮ್ಮ ಮಗಳು, ನಮ್ಮ ಅಣ್ಣರ ಮಕ್ಕಳು 3 ಜನ ಅದಾರೆ. ಎಲ್ಲರೂ ಇಲ್ಲೇ ನಿಮ್ದು ನಿಮ್ಮೊಟ್ಟಿಗಿದ್ದಾರೆ? ನಿಮ್ಮ ಅಣ್ಣನ ಕುಟುಂಬ ನಿಮ್ಮೊಟ್ಟಿಗಿದೆ? ಇಲ್ಲ ಸರ್, ಅವ್ರು ಬೇರೆ ಅದ್ರ ಸರ್. ಆ ಹುಡುಗರು ಇಲ್ಲೇ ಇರ್ತಾವ ಸರ್. ಮೂರು ಹುಡುಗರು. ನಮ್ಮ ನೀವು ನೋಡ್ಕೊಳ್ತೀವಿ. ಹ್ಞೂ ರೀ, ನಾವು ನೋಡ್ಕೊಳ್ತೀವಿ. ಅವ್ರನ್ನ ಶಾಲೆಗೆ ಇಲ್ಲಿಗೆ ಹಾಕ್ತೀರಾ? ಬರೀ ಶಾಲೆಗೆ ಹೋಗ್ತಾರೆ ಸರ್ ಅವರು. 3 ಶಾಲೆ ಹೋಗ್ತಾರೆ. ನಿಮ್ಮ ಹಳೆ ಅಂದ್ರೆ? ಹಳೆ ಅಂದ್ರೆ ಅವರು ಅಲ್ಲೇ ನಮ್ಮ ಹಂಗ ಅದಾರ ರೀ, ಕುರಿ ಹೋಗ್ತಾರೆ. ಒಬ್ಬತ್ತ ಒಬ್ಬತ್ತ ಹಂಗ ಊರ ಊಟ ಮಾಡಿ ಗೆಳೆದ ಉಸ್ತುವಾರಿ ನೋಡ್ಕೊಂತಾನ್ರಿ. ಈಗ ಒಟ್ಟು ಒಂದು 10 ಜನ ನಿಮ್ಮ ಮನೇಲಿ ಇದ್ದೀರಿ. 10 ಜನಕ್ಕೂ ನಿಮಗೆ ನಿಮ್ಮ ಕುರಿಯ ಮಾರಾಟದಿಂದ ಆಗಿರೋದು, ಗೊಬ್ಬರದ ಮಾರಾಟದಿಂದ ಆಗಿರೋದು, ಈ ಆದಾಯ ನಿಮ್ಮ ಕುಟುಂಬ ನಿರ್ವಹಣೆಗೆ ಅನುಕೂಲ ಆಗುತ್ತೆ? ಅನುಕೂಲ ಆಗಿದೆ. ಉಳಿತಾಯ ಗಿಡತಾಯ ಆಗ್ತದ ಅಥವಾ ಸಮ ಆಗುತ್ತಾ? ಇಲ್ಲ, ಉಳಿತಾಯ ಆಗುತ್ತೆ ಸರ್. ಖರ್ಚಿಗೂ ಆದಾಯಕ್ಕೂ ಸಮ ಉಳಿತಾಯ ಆಗುತ್ತೆ. ಮನೆಯದೆಲ್ಲ ಖರ್ಚು ವೆಚ್ಚ ಎಲ್ಲ ಒತ್ಕೊಂಡು ಹೋಗಿ ಸರ್. ಕುರಿ ಖರ್ಚನ್ನ ತೆಗೆದು ನಮಗೆ ಬಲು ಬರಂದ್ರೆ 80-90 ಸಾವಿರ ಆರಾಮ ಬರುತ್ತೆ ಸರ್. ಸಾಲ ಸೌಲಭ್ಯಗಳು? ಸಾಲ ಸೂಲ ಅನುಕೂಲ ಆಗುತ್ತೆ ಸರ್. ಸಾಲ ಮಾಡ್ಕೊಂಡಿದ್ರೆ? ಇದುವರೆಗೂ ಮಾಡ್ಕೊಂಡಿದ್ವಿ ಸರ್. ಹೋದ ವರ್ಷ 80 ಬದುಕು ತಂದ್ವಿ ಸರ್. ಕಮ್ಮಿ ಇದ್ವಿ ಸರ್, 80 ಬದುಕು ತಂದ್ವಿ. 80 ಬದುಕು? ಹ್ಞೂ, ಕುರಿ ತಂದ್ವಿ. 80 ಕುರಿ ತಂದ್ವಿ. 6,500-7,000 ಕೊಟ್ಟು 80 ಕುರಿ ತಂದ್ರೆ ಬ್ಲೂಟಾನ್ ಅಂತಂದು ಕಾಯಿಲೆ ಬಂತ್ರಿ ಅದು. ಅದು ಬಂದಾಗ 40 ಬದುಕು ಲುಕ್ಸಾನ ಆಯ್ತು ಸರ್. ಸತ್ತೋದ್ವಾ? ಹ್ಞೂ ಸರ್. ಇಲ್ಲಿ ಹಾಕಿದ್ರು ಈ ತರದ ಲಕ್ಷಣ ಆಗ್ತಿರ್ತದೆ? ಆಗ್ತದೆ ಸರ್. ವರ್ಷ ಎಷ್ಟಾಗುತ್ತೆ ಈ ತರ ಸಮಸ್ಯೆ? 10 ವರ್ಷಕ್ಕಾಗಿನ ಅಂದ್ರೆ ಸರ್, ಹೋದ ವರ್ಷನಷ್ಟು ಆಗಿಲ್ಲ ಸರ್. ಯಾವಾಗಲೂ 10-15-20 ಲಾಸ್ಟ್ ಹಾಕಿದ್ವಿ ರೀ. ಹೋದ ವರ್ಷ 40 ಭಾಳ ಚೆನ್ನಾಗಿದೆ. ಅಂದ್ರೆ ವರ್ಷ ಒಂದು 10 ಕುರಿ ಸಾಯ್ತವ? ಆಯ್ತು, ಕಾಮನ್ ಆಯ್ತು ಸರ್. ಅವು ಚಿಕ್ಕ ವಿದ್ವಾಗ ಸಾಯ್ತವ? ಇಲ್ಲ, ದೊಡ್ಡ ವಿದ್ವಾಗ ಸಾಯ್ತವ್ರಿ. ಚಿಕ್ಕ ವಿದ್ವಾಗೂ ಸಾಯ್ತವ್ರಿ, ದೊಡ್ಡ ಹೋದಾಗ ಸಾಯ್ತವು. ಒಟ್ಟು ವರ್ಷಕ್ಕೆ ಅಂತಲ್ಲ ಅಂದ್ರೆ ಒಂದು 30-35 ಅಂತೂ ಮಿನಿಮಮ್ ಚೆನ್ನಾಗುತ್ತೆ ಅಷ್ಟೇ. ಮರೀ ದೊಡ್ಡವು ಎಲ್ಲ ಇಡುತ್ತೆ. ಎಲ್ರಿಗೂ ಒಂದೊಂದು ತಮ್ಮ ಆದಾಯದಿಂದ ಒಂದು ಮನೆ, ಚಲೋ ಮನೆ ಕಟ್ಸ್ಬೇಕು, ಕಟ್ಸಿ ಚೆನ್ನಾಗಿದಾಗಬೇಕು, ಇಂಥವೆಲ್ಲ ಆಗಿದೆ? ಆಗಿದೆ ಸರ್. ಒಳ್ಳೆ ಮನೆ ಕಟ್ಸ್ಕೊಂಡಿದ್ರಿ? ಹ್ಞೂ, ಮನೆ ಕಟ್ಸೀನಿ ಸರ್. ಜಗ ಇಟ್ಕೊಂಡ್ವಿ ಸರ್. ನಮ್ಮ ಅಣ್ಣರಿಗೇನು ಒಂದು ಜಗ ಹಿಡ್ದು ಮನೆ ಹಾಕ್ಸೋಕೆ ವ್ಯವಸ್ಥೆ ಮಾಡಿ ಸರ್. ಮದುವೆ ಮಾಡ್ಕೊಂಡು ಸರ್, ಈ 3 ವರ್ಷ ಆಗ ಅನುಕೂಲ ಆಗುತ್ತೆ. ಕೃಷಿ ಮತ್ತು ಕುರಿ ಸಾಕಾಣಿಕೆ ಇವೆರಡು ನಿಮ್ಗೆ ಲಾಭದಾಯಕವಾಗಿದ್ದಾವೆ. ಹೆಚ್ಚಾಗಿ ಕುರಿ ಸಾಕಾಣಿಕೆ ನಿಮ್ಮ ಜೀವನದ ಆರ್ಥಿಕ ಮಟ್ಟವನ್ನು ಸುಧಾರಣೆಗೆ ತಂದಿದೆ. ಇನ್ನು ಮುಂದೆಯೂ ಸಹಿತ ನಿಮ್ಮ ಮುಂದಿನ ಪೀಳಿಗೆಗೆ ಇದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬಯಸ್ತೀರಾ? ಸರ್ ಬಯಸಕ್ಕೆ ಅನ್ನಕೇನು ಸರ, ಅವರು ವಿದ್ಯಾಭ್ಯಾಸ ಮುಗಿದಿಂದ ಎಲ್ಲಿಯೇ ದುಡಿಯಲಪ್ಪ ಅನ್ನೋ ವಿಚಾರಕ್ಕೆ ಬಂದಿಂದ ಇದನ್ನು ಮುಂದುವರ್ಸ್ಕೊಂಡು ಹೋಗಕ್ಕೆ ಕೇಳ್ತೀವಿ ಸರ್. ಯಾಕೆ ವಿದ್ಯಾಭ್ಯಾಸ ಮಾಡಿದವರು ಇದನ್ನು ಮಾಡಬಾರ್ದು ಅಂತ ಏನು? ಏ ಸಂಬಂಧ ಸರ್, ಮಾಡ್ಬೋದು. ಈಗ ನಗರಗಳಲ್ಲೆಲ್ಲ ಕುರಿ ಸಾಕಾಣಿಕೆಯನ್ನು ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೊಂದು ಶೆಡ್ಗಳನ್ನ ಮಾಡ್ತಾರೆ. ಇಲ್ಲ ಸರ್, ಆ ಥರ ಸರ್, ಬೇರೆ ಬೇರೆ ಥರದ ಮೇವು ಎಲ್ಲ ತಂದು ಅಲ್ಲೇ ಹಾಕ್ತಾರೆ, ಈ ಥರದ್ದು ಏನಾದರೂ? ಇಲ್ಲ ಸರ್, ಆ ಥರ ಇಲ್ಲ ಸರ್, ನಾವು ಅಡವಿಯಲ್ಲೇ ಮೇವು ಬಿಡ್ತೇವೆ ಸರ್. ಈಗ ಕುರಿಯ ಕೂದಲು ಅದನ್ನೆಲ್ಲ ಉಣ್ಣೆ ಇದೆಲ್ಲ ಮಾರಾಟ ಆಗ್ತದ ನಿಮ್ದು? ಇಲ್ಲ ಸರ್, ಈಗ 2006 ಲಕ್ಕುಂಡ ಒಂದು ಕಂಬಳಿ ನೀವ ಸರ್ ಕಾರ್ಖಾನೆ ಅದು ಬಂದಾಗ ಸರ್, ಹಂಗಾಗಿ ಅವಲ್ಲಿದ್ದ ಮಾರಾಟ ಇಲ್ಲ ಸರ್. ಈಗ ಕಂಬಳಿಗಾಗಿ ಕುರಿ ಕೂದಲು ಹೋಗಲ್ಲ? ಹೋಗಲ್ಲ ಸರ್, ಈಗ ಇಲ್ಲಿದ್ದ ಅದು ಹೋಗುತ್ತೆ ಸರ್, ಗದುಗು ರೋಣ ಆ ಕಡೆ ಹೋಗುತ್ತೆ ಸರ್, ಅಲ್ಲಿದ್ದು. ನೀವು ಕಳಿಸ್ತೀರಾ? ಇಲ್ಲ ಸರ್, ನಾವು ಕಳಿಸಲ್ಲ ಸರ್, ನಮ್ಮ ಅಂದ್ರ ಟೆಂಗುರಿಗೆ ಅವ್ರು ಹೇಳಗ, ಹಂಗಾಗಿ ಕಳಿಸಲ್ಲ. ಯಾವ ಕುರಿಯ ಕೂದಲ ಸೂಕ್ತ ಇದಕ್ಕೆ? ಕರೆ ಕುರಿ. ಕರೆದು? ಹ್ಞೂ, ಕರೆ ಕುರಿ ಭಾರಿ ಸೂಕ್ತ. ಈ ಕರೆ ಕುರಿಗಳು ಇದಾವ ನಿಮ್ಮಲ್ಲಿ? ನಮ್ಮಲ್ಲಿ ಅದಾವ ರೀ ಸರ್ ಕರೆ ಕುರಿಗಳು. ಅಂದ್ರೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮೂರು ಒಂದು 10-15 ಊರಲ್ಲಿ ಅಂದ್ರೆ ನಮ್ಮ ಅಷ್ಟೇ ಸರ್, ಮಿಕ್ಸ್ ಆಗ್ಯಾವ್ರಿ ಸರ್. ಅಂದ್ರೆ ಒಂದು ಟೆಗರ್ ತಗೊಂಡಿದ್ವಿ, ಅದರಲ್ಲಿದ್ದ ಟೆಂಗುರಿ ಆಗ್ಯಾವ್ರಿ ಸರ್, ಕೆಳಗಾಗ್ಯಾವ. ಅಂದ್ರೆ ಈಗ ಕುರಿ ಕೂದಲಿನಿಂದ ನಿಮ್ಗೇನು ಲಾಭ? ಮಾರಾಟ ಮಾಡಲ್ಲ, ಮಾರಾಟ ಇದ್ರಲ್ಲ ಇದ್ರ ಜೀವನ. ಒಳ್ಳೆದು ಶಂಕರಪುರೇ, ನಮ್ಮೊಂದಿಗೆ ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಕುರಿ ಸಾಕಾಣಿಕೆ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಕುರಿ ಸಾಕಾಣಿಕೆ ಕುರಿತು ಶ್ರೀ ಶಂಕರಪ್ಪ ಮಠದವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ಆಧುನಿಕ ಕೃಷಿ ಪದ್ಧತಿಯಲ್ಲಿ ಮಣ್ಣಿನ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಹೊಂದಿರಬೇಕಾದ್ದು ಬಹಳ ಮುಖ್ಯವಾದ ಅಂಶ. ಮಣ್ಣಿನ ಫಲವತ್ತತೆ ಮೂಲಭೂತವಾಗಿ ಅದರ ಭೌತಿಕ ರಚನೆ, ಅದರಲ್ಲಿರುವ ರಾಸಾಯನಿಕ ಗುಣಧರ್ಮ, ಸೂಕ್ಷ್ಮಾಣು ಮತ್ತು ಇತರ ಜೀವರಾಶಿಗಳ ಮಟ್ಟದ ಮೇಲೆ ನಿರ್ಧರಿಸಲಾಗ್ತದೆ. ಇದರಲ್ಲಿ ಯಾವುದಾದರೊಂದು ಇರಬೇಕಾದ ಮಟ್ಟಕ್ಕೆ ಇರದೇ ಹೋದಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗ್ತದೆ. ಮಣ್ಣಿನ ಮೂಲ ಶಿಲೆಗಳು. ಶಿಲೆಗಳು ಸವಕಳಿಗೊಂಡು ಸಣ್ಣ ಕಣಗಳಾಗಿ ಮಣ್ಣು ರೂಪವನ್ನು ಪಡೆದಿರುತ್ತದೆ. ಈ ಮಣ್ಣು ಹೊಂದಿದ ಗ್ರಹವೇ ಭೂಮಿ, ಅಂದರೆ ಮಣ್ಣಿನ ಮತ್ತೊಂದು ಹೆಸರು ಭೂಮಿ. ಶಿಲೆಗಳು ಖನಿಜಾಂಶಗಳನ್ನು ಹೊಂದಿರುವುದರಿಂದ ಮಣ್ಣು ಖನಿಜಾಂಶವುಳ್ಳ ಸ್ವಾಭಾವಿಕ ವಸ್ತುವಾಗಿದೆ. ವಿವಿಧ ಬಣ್ಣಗಳ ರೂಪದಲ್ಲಿ ಮಣ್ಣನ್ನು ಕಾಣಲು ಕಾರಣ ಮೂಲತಃ ಅದರಲ್ಲಿರುವ ಖನಿಜಗಳು. ಮಣ್ಣಿನ ಕಣಗಳು ಸಡಿಲಾಗಿ ಒಂದಕ್ಕೊಂದು ಹೊಂದಿಕೊಂಡಿರುವುದರಿಂದ ಕಣಗಳ ಮಧ್ಯ ರಂಧ್ರ ನಿರ್ಮಾಣವಾಗಿರುತ್ತದೆ. ಈ ರಂಧ್ರಗಳಲ್ಲಿ ಗಾಳಿ ಮತ್ತು ನೀರು ತುಂಬಿಕೊಂಡಿರಲು ಅನುಕೂಲವಾಗುತ್ತದೆ. ಭೌತಿಕ, ರಾಸಾಯನಿಕ, ಜೈವಿಕ ಮತ್ತು ಮಾನವನ ವಿವಿಧ ಚಟುವಟಿಕೆಗಳಿಂದಾಗಿ ಗಟ್ಟಿಯಾದ ಶಿಲೆಗಳು ಶಿಥಿಲಗೊಂಡು ಮಣ್ಣು ರೂಪ ಪಡೆದುಕೊಂಡು ಬರುತ್ತಿರುವುದು ಸ್ವಾಭಾವಿಕ ನೈಸರ್ಗಿಕ ಕ್ರಿಯೆ. ಮಣ್ಣಿನ ಕಣಗಳಲ್ಲಿರುವ ಖನಿಜಗಳು ನೀರಿನಲ್ಲಿ ಕರಗಿ ಪೋಷಕಾಂಶಗಳಾಗುತ್ತಿವೆ. ಬಂಡೆಗಳು ಉದುರುವ ವೇಗ, ಕಣಗಳ ಅಳತೆ, ಕಣಗಳು ಒಟ್ಟು ಸೇರುವ ಸಾಮರ್ಥ್ಯ, ಆ ಕಣಗಳಲ್ಲಿರುವ ಖನಿಜಾಂಶಗಳು ಆಯಾ ಪ್ರದೇಶದ ಮಣ್ಣಿನ ಗುಣಧರ್ಮವನ್ನು ನಿರ್ಧರಿಸುತ್ತವೆ. ಮಣ್ಣಿನ ಕಣಗಳೇ ಖನಿಜ ರೂಪದಲ್ಲಿರುವ ಪೋಷಕಾಂಶಗಳು ಬೆಳೆಗಳಿಗೆ ತಲುಪಬೇಕಾದರೆ ಮಣ್ಣಿನಲ್ಲಿ ರಾಸಾಯನಿಕ ಕ್ರಿಯೆ ನಡೆಯಬೇಕು. ಈ ಕ್ರಿಯೆ ನಡೆಯಲು ಜೈವಿಕ ಪದಾರ್ಥ ಮತ್ತು ಸೂಕ್ಷ್ಮಾಣು ಜೀವಿ ಸಮೂಹ ಬೇಕಾಗುತ್ತದೆ. ಮಣ್ಣಿನ ಕಣಗಳಲ್ಲಿರುವ ಮೂಲ ಖನಿಜಗಳು ಮತ್ತು ಸಾವಯವ ಪದಾರ್ಥಗಳಲ್ಲಿಯ ಮೂಲ ವಸ್ತುಗಳು ಸೇರಿಕೊಂಡು ರಾಸಾಯನಿಕ ಕ್ರಿಯೆಯಿಂದ ಬೇರೆ ಬೇರೆ ಸಂಯುಕ್ತ ವಸ್ತುಗಳು ತಯಾರಾಗಿ ಮಣ್ಣಿನ ಬಣ್ಣ ಮತ್ತು ಫಲವತ್ತತೆ ನಿರ್ಧರಿಸಲ್ಪಡುತ್ತದೆ. ಜೈವಿಕ ಪದಾರ್ಥಗಳಿಂದ ಮೂಲ ವಸ್ತುಗಳು ತಯಾರಾಗಿ ಈ ರಾಸಾಯನಿಕ ಕ್ರಿಯೆ ನಡೆಯಲು ಸೂಕ್ಷ್ಮಾಣು ಜೀವಿ ಸಮೂಹ ಕೈಜೋಡಿಸುತ್ತದೆ. ಸಾವಯವ ವಸ್ತು ನೇರವಾಗಿ ಮತ್ತು ಅಪರೋಕ್ಷವಾಗಿ ಮಣ್ಣಿನಿಂದ ಪೋಷಕಾಂಶಗಳು ಸಸ್ಯ ಗಿಡ ಮರಗಳಿಗೆ ದೊರಕುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸಾವಯವ ಪದಾರ್ಥ ಸೂಕ್ಷ್ಮಾಣು ಜೀವಿಗಳ ಕ್ರಿಯೆಯಿಂದ ಕೊಳೆತು ಅದರಲ್ಲಿಯ ಪೋಷಕಾಂಶಗಳು ನೇರವಾಗಿ ಸಸ್ಯ ಗಿಡ ಮರಗಳಿಗೆ ದೊರೆಯುವಂತೆ ಮಾಡುತ್ತವೆ. ಸಾವಯವ ಪದಾರ್ಥಗಳು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ಅವುಗಳ ಸಂಕುಲ ಹೆಚ್ಚಿಸಿ ಮಣ್ಣಿನಲ್ಲಿದ್ದರೂ ಸಸ್ಯಗಳಿಗೆ ದೊರೆಯದಂತಹ ಸ್ಥಿತಿಯಲ್ಲಿರುವ ಮತ್ತು ಮಣ್ಣಿನಲ್ಲಿರದೆ ಗಾಳಿಯಲ್ಲಿರುವ ಪೋಷಕಾಂಶಗಳನ್ನು ಸಹ ಸಸ್ಯಗಳಿಗೆ ದೊರಕಿಸುವ ಕಾರ್ಯ ನಡೆಸುತ್ತವೆ. ಸಾವಯವ ಪದಾರ್ಥಗಳು ಮಣ್ಣಿನ ಇಂಗಾಲದ ಪ್ರಮಾಣ ಹೆಚ್ಚಿಸುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಕಳಿತ ಸಾವಯವ ಪದಾರ್ಥಗಳಿಂದ ಮಣ್ಣಿನ ಹ್ಯೂಮಸ್ ಪ್ರಮಾಣ ಹೆಚ್ಚುತ್ತದೆ.

ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ಡ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. मौसम के मुताबिक खान पान बदलना हमारी परंपरा है. हल्का और पौष्टिक भोजन गर्मी के दिनों में सेहत अच्छी रखता है. अधिक पानी की मात्रा वाले मौसमी फल और सब्जियां शरीर को ठंडा रखते हैं. प्याज का सलाद और नमक जीरे वाला कच्चा आम जैसे पारंपरिक उपचार तापघात को रोकते हैं. ताकत देने वाले प्राकृतिक तरल जैसे ORS, नारियल पानी, नींबू पानी, छाछ, आम पन्ना, मूंग का पानी पिए. शराब, चाय, कॉफी और सॉफ्ट ड्रिंक टालें. अत्यधिक नमक मसाले, तला हुआ और उच्च प्रोटीन वाला भोजन टालें. बासी खाना न खाएं. मांसाहारी लोग तले या लाल मांस की जगह भुना हुआ मांस खाएं. अच्छा खाएं, स्वस्थ रहें, सुरक्षित रहें. NDMA एवं IIPHG द्वारा जनहित में जारी. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ಡ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ರೈತ ಬಾಂಧವರೇ, ಈಗ ಕೇಳಿ ಕೆಲವು ಕೃಷಿ ಗೀತೆಗಳನ್ನು. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿ ಹಾಕಬೇಕು. ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ್ಕೆ ಹಾಕಬೇಕು. ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು. ಕುಂಟೀಲೆ ಚೆನ್ನಾಗಿ ಹರಗಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು. ಕುಂಟೀಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಕ ಸಜ್ಜಿ ಹಾಕಬೇಕು. ಇಳುವರಿಗೆ ಉತ್ತಮ ತಳಿಬೇಕು. ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು. ಪರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು. ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು. ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೀಯ ಹಾಕ್ಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೆಯ ಹಾಕ್ಬೇಕು ಸರಿಯಾದ. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು